ನಮ್ಮ ಉದ್ದೇಶ ಸಾರ್ಥಕ ಆಯಿತು ಅಂತ ಹೇಳಿ ಅನ್ಸುತ್ತೆ. ತುಮಕೂರು ಓಪನ್ ಅನ್ನ ಇಂಟರ್ನ್ಯಾಷನಲ್ ಕ್ಯಾಲೆಂಡರ್ ನಲ್ಲಿ ಡಿಪಿ ವಿಮೆನ್ ಅಡಿ 35 ನಲ್ಲಿ ನಮಗೆ ರೆಗ್ಯುಲರ್ ಆಗಿ ಇಲ್ಲಿ ವರ್ಷ ವರ್ಷ ನಾವು ಆರ್ಗನೈಸ್ ಮಾಡ್ತೀವಿ. ಬಿಕಮ್ಸ್ ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಸಚಿವ ಪರಮೇಶ್ವರ್ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ಇಎಸ್ಐಸಿ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ, ಸಾಮಾಜಿಕ ಭದ್ರತೆ, ಸಚಿವ ಮನ್ಸುಖ್ ಮಾಂಡವೀಯ. ನಾಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆ ಮತ ಎಣಿಕೆ. ತುಂಗಭದ್ರಾ ಅಣೆಕಟ್ಟು ಕ್ರಸ್ಟ್ಗೆ ದುರಸ್ತಿ ಕಾರ್ಯ ಅಂತಿಮ ಹಂತಕ್ಕೆ, ಇದೇ 15ಕ್ಕೆ ಲೋಕಾರ್ಪಣೆಗೆ ಸಿದ್ದತೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಯಾದಗಿರಿಯಲ್ಲಿ ಬಿಸಿಗಾಳಿ, ಮುನ್ನೆಚ್ಚರಿಕೆ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ. ಹಾಗೂ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ನಾಡಿದ್ದು ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ. ಆಕಾಶವಾಣಿ ಕಾರವಾರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in. ಆಕಾಶವಾಣಿ ಕಾರವಾರ. ಕೃಷಿಯೋದ್ಯಮ ಸ್ವ ಉದ್ಯೋಗ ಸಾಧಕರೊಂದಿಗೆ ಮಾತುಕತೆ. ಇಂದಿನ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗವಾಗಿ ಸೆಣಬು ಬ್ಯಾಗ್ ತಯಾರಿಕೆಯ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಹಳಿಯಾಳ ತಾಲೂಕಿನ ಸದಾಶಿವನಗರದ ಸವಿತಾ ಮಾಸಳವಾಡ. ಸವಿತಾ ಮಾಸಳವಾಡ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನೀವು RCT ಹಳಿಯಾಳದಲ್ಲಿ ತರಬೇತಿಯನ್ನು ಪಡ್ಕೊಂಡಂತವರು, ಈ ತರಬೇತಿಯ ಬಗ್ಗೆ ನಿಮಗೆ ಏನಿಸ್ತದೆ? ತುಂಬಾ ಉಪಯುಕ್ತವಾಗಿದೆ ಸರ್ ಈ ತರಬೇತಿಯಿಂದ. ನಾನು 13 ದಿನ ಈ ಟ್ರೈನಿಂಗ್ ತರಬೇತಿಯನ್ನು ತೆಗೆದುಕೊಂಡು ಇವಾಗ ಜೂಟ್ ಬ್ಯಾಗ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇನೆ. ಒಂದು 3-4 ಜನಕ್ಕೆ ನಾನು ಏನ್ ಮಾಡ್ತಾ ಇದ್ದೇನೆ, ಉದ್ಯೋಗವನ್ನು ಕೊಟ್ಟಿದ್ದೇನೆ, ನಾನು ಉದ್ಯಮಿಯಾಗಿದ್ದೇನೆ ಅಂತ ಹೇಳ್ಬೋದು. ಸ್ವಲ್ಪ ಈ ತರಬೇತಿಯ ಬಗ್ಗೆ ಹೇಳಿ. ಈಗ 13 ದಿವಸಗಳ ತರಬೇತಿಯನ್ನ ಇಲ್ಲಿ ಹಳಿಯಾಳದಲ್ಲಿ ನೀವು ಪಡ್ಕೊಂಡಿದ್ದೀರಿ. ತರಬೇತಿ ಅಂದ್ರೆ ಏನೇನು ಇರ್ತದೆ, ಏನೇನು ನೀವು ಕಲ್ತ್ರಿ? ಸರ್ ಈ ತರಬೇತಿಯಿಂದ ನನಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನಗೆ ಮಷೀನ್ ಅಂದ್ರೆ ಏನು ಗೊತ್ತಿಲ್ಲ, ಮಷೀನ್ ಮೇಲೆ ಕುಂದ್ರೂ ಗೊತ್ತಿದ್ದಿಲ್ಲ. ಬಟ್ ಇವಾಗ ಇಲ್ಲಿ ಬಂದಾಗಿಂದ ನಮ್ಮ ಮಷೀನ್ ನಲ್ಲಿ ಕುಂತು ಈ ಬ್ಯಾಗ್ ಅನ್ನ ಹೆಂಗ್ ರೆಡಿ ಮಾಡಬಹುದು ಅನ್ನೋದನ್ನ ಕಲಿತೆ. ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು, ಇಲ್ಲಿ ಸರ್ಸ್ ಆಗಿರ್ಲಿ ಶಿಕ್ಷಕರಲ್ಲಿ ತರಬೇತಿಯನ್ನ ಕೊಟ್ರು ನನಗೆ. ಯಾವ ರೀತಿ ಮಾರ್ಕೆಟಿಂಗ್ ಜೂಟ್ ಬ್ಯಾಗ್ ರೆಡಿ ಮಾಡಿದ್ರಿ, ಯಾವ ರೀತಿ ಮಾರ್ಕೆಟಿಂಗ್ ಒಯ್ಬೇಕು ನೀವು ಅಂತ ಹೇಳ್ಕೊಟ್ರು. ಯಾವ್ದು ಲಾಸ್ ಹೇಗಾಗತ್ತೆ, ಆಮೇಲೆ ಲಾಭ ಹೇಗಾಗತ್ತೆ ಅದನ್ನೊಂದು ಹೇಳ್ಕೊಟ್ಬಿಟ್ರು. ಆಮೇಲೆ ತುಂಬಾ ಉಪಯುಕ್ತವಾಗಿದೆ ಇಲ್ಲಿ ನಾನು ತೆಗೆದುಕೊಂಡ ತರಬೇತಿ. ಪ್ರತಿಯೊಂದು ಸ್ಟೆಪ್ ಫಸ್ಟ್ ಇಂದ ಹಿಡಿದು ಲಾಸ್ಟ್ ವರ್ಗು ನಾವು ಹೆಂಗ್ ಲಾಭ ಆದ್ರೆ ಹೇಗಿರ್ಬೇಕು, ಲಾಸ್ ಆದ್ರೆ ಹೆಂಗಿರ್ಬೇಕು ಅದನ್ನೆಲ್ಲ ನಮಗೆ ಶಿಕ್ಷಕರು ಹೇಳ್ಕೊಟ್ಟಿದ್ರು. ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಸ್ಪರ್ಧೆ ಇದೆ ಅಂತ ಹೇಳ್ತೀವಿ, ಕಾಂಪಿಟೇಷನ್ ಎನ್ನುವಂತಹದ್ದು. ಈ ಕಾಂಪಿಟೇಷನ್ ಇದ್ದುಕೊಂಡು ನೀವು ಹೇಗೆ ಮುಂದುವರೆದ್ರಿ, ಅದನ್ನ ಹೇಗೆ ಜಯಿಸಿದಿರಿ? ಸರ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಮಾಡ್ಬೇಕನ್ನ ಮನಸ್ಸು ಮಾಡಿದ್ರೆ ನಾವ್ ಯಾವ್ದ್ರಲ್ಲಾದ್ರೂ ನಾವು ಸಾಧನೆ ಮಾಡೇ ಮಾಡ್ತೀವಿ. ಫಸ್ಟ್ ನನ್ನ ಮನಸ್ಸಿಗೆ ಬಂದಿದ್ದ ತರಬೇತಿಯನ್ನು ತೆಗೆದುಕೊಂಡೆ. ನಾನು ಫಸ್ಟ್ ನನ್ಗೆ ಬ್ಯಾಗ್ ಹೊಲಿಯಕೋ ಬರಂಗಿಲ್ಲ, ಇಲ್ಲಿ ಬಂದು ಬ್ಯಾಗ್ ಹೊಲಿದ್ ಕಲ್ತೆ. ಮನೆಗೆ ಹೋಗಿ ಓಕೆ ನಾನು ಮಾಡ್ಬೋದು ಅಂತಂದ್ರೆ ಆ ಬ್ಯಾಗ್ ಅನ್ನ ಹೊಲಕ್ ರೆಡಿ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಒಂದು ಮಷೀನ್ ಅನ್ನ ತಗೊಂಡ್ಬಿಟ್ಟು ಬ್ಯಾಗ್ ಹೊಲಕ್ ಕಂಡಿದ್ರೆ ನಾನು ಮಾಡ್ತೀನಿ ಇದನ್ನ ಅಂತಂದ್ ಮಾಡ್ಬಿಟ್ಟು ಜಸ್ಟ್ ನಾನು ಮಾಡ್ಬೇಕು ಏನಾದ್ರು ಒಂದ್ ನಾಲ್ಕು ಮಂದಿ ಉದ್ಯೋಗ ಕೊಡ್ಬೇಕಂತಂದ್ರೆ ನಾ ಏನ್ ಮಾಡಿದೆ, ಮಷೀನ್ ಖರೀದಿ ಮಾಡಿದೆ, ಬಟ್ಟೆ ಖರೀದಿ ಮಾಡಿದೆ, ಒಂದು ಮಾರ್ಕೆಟಿಂಗ್ ಹೋಗ್ಬಂದೆ. ಫಸ್ಟ್ ನಾ ಬೆಂಗಳೂರಿಗೆ ಹೋಗ್ಬಿಟ್ಟು ಬಟ್ಟೆ ಪರ್ಚೇಸ್ ಮಾಡ್ಕೊಂಡು ಮೈಸೂರೆಲ್ಲ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಸಣ್ಣ ಬ್ಯಾಗ್ ಬಹಳ ಹೋಗ್ತದೆ ಸರ್. ಟೂರಿಸ್ಟ್ ಪ್ಲೇಸ್ ಹೋಗ್ಬಿಟ್ಟು ನಾ ಏನ್ ಮಾಡಿದೆ, ಈ ಚಾಮುಂಡಿ ಬೆಟ್ಟ ಆಗಿರ್ಲಿ, ಜೂ ಆಗಿರ್ಲಿ, ಆಮೇಲೆ ಅರಮನೆಯಲ್ಲಾಗ್ಲಿ, ಸಾಕಷ್ಟು ನಾ ಟೂರಿಸ್ಟ್ ಪ್ಲೇಸ್ ಅಡ್ಡಾಡ್ಬಿಟ್ಟು ಅಲ್ಲೇ ಬ್ಯಾಗಿನ ಬಗ್ಗೆ ನಾನು ನೋಡ್ಕೊಂಡೆ. ಅಲ್ಲೆಲ್ಲ ಅವ್ರಿಗೆ ಅವೈಲೇಬಲ್ ಇದೆ, ಅವರಿಂದ ಅವ್ರ ಕಡೆ ನಾ ಕಾಂಟ್ಯಾಕ್ಟ್ ತಗೊಂಡ್ಬಿಟ್ಟು ಓಕೆ ನಾ ಇದ್ರ ಮಾಡಬಹುದು. ಆಲ್ರೆಡಿ ನಾ ಬಟ್ಟೆ ಪರ್ಚೇಸ್ ಮಾಡಿದೆ, ಮಾಡ್ಬೇಕಂತ ನಾ ಮಾಡಿದ್ದೇನೆ. ಅದ್ ಹೆಂಗ್ ಹೋಗ್ತಾವ ಅಂತಂದ್ರೆ ಜಸ್ಟ್ ಆಮೇಲೆ ಬಟ್ಟೆ ತಗೊಂಡ್ಬಿಟ್ಟು ಮೈಸೂರ್ ಹೋಗ್ಬಿಟ್ಟು ಅಲ್ಲೆಲ್ಲ ಅಡ್ಡಾಡ್ಕೊಂಡಾಗ ಓಕೆ ನನ್ ಬ್ಯಾಗ್ ಹೋಗ್ತಾವು ಅನ್ನೋದೊಂದು ಕಾನ್ಫಿಡೆನ್ಸ್ ಬೆಳೀತು. ಆಮೇಲೆ ನಮ್ ಸ್ಟೇಟಸ್ ಈಗ ಫೋನ್ ಅಲ್ಲಿ ಆಗ್ಲಿ, ಸ್ಟೇಟಸ್ ಆಗ್ಲಿ, ವಾಟ್ಸ್ಆಪ್ ಅಲ್ಲಿ ಆಗ್ಲಿ, ನಾನು ನನ್ ಬಗ್ಗೆ ಬ್ಯಾಗಿನ ಬಗ್ಗೆ ಶೇರ್ ಮಾಡ್ಕೊಂಡೆ. ಬಟ್ ಅಲ್ಲೆಲ್ಲ ನನಗೆ ರೆಸ್ಪಾನ್ಸ್ ಚಲೋ ಬರ್ತಾ ಇದೆ. ನಮ್ಗೆ ಇವಾಗ ಬ್ಯಾಗ್ ನನಗೆ 200 ಬ್ಯಾಗ್ ಬೇಕು, ಒಂದ್ 100 ಪರ್ಸ್ ಬೇಕು ಇಂಥವೆಲ್ಲ. ಈಗ ನಾನು 300 ಬ್ಯಾಗ್ಸ್ ನಾನು ಏನ್ ಮಾಡಿದ್ದೀನಿ ಕೊಟ್ಟಿದ್ದೀನಿ ಸರ್. 300 ಬ್ಯಾಗ್ ಮನೆ ಹೌಸ್ ಓಪನಿಂಗ್ ಇತ್ತು, ಮನೆ ಓಪನಿಂಗ್ ಇತ್ತು ಅಂತಲ್ಲಿ ಏನ್ ಮಾಡಿದ್ರೆ ಜಸ್ಟ್ ನನ್ ಗೊತ್ತಿದ್ದವರಿಗೆಲ್ಲ ಹೇಳ್ಕೊಂತ ಹೋದೆ. ಅವಾಗ ಏನ್ ಮಾಡಿದ್ರು ಅವ್ರು ಮನೆಗೆ ಬಂದ್ಬಿಟ್ಟು ಓಕೆ ನೀವ್ ಯಾವ ತರ ಪರ್ಸ್ ಮಾಡ್ತಾ ಇದೀರಿ, ಯಾವ ತರ ಬ್ಯಾಗ್ ಮಾಡ್ತಾ ಇದೀರಿ ಅಂತ ಕೇಳಿದ್ರ, ಈ ತರ ನಾನು ಹೇಳಿದೆ ನೀವು ಸಾರಿ ಪರ ಕೊಡೋ ಬದಲು ಈ ತರ ನಮ್ ಬ್ಯಾಗ್ ಕೊಡ್ರಿ. ಬ್ಯಾಗ್ ಕೊಡೋದ್ರಿಂದ ಅವ್ರು ಯೂಸ್ ಮಾಡ್ತಾರ, ಆ ಈ ಒಂದು ಸಾರಿ ಆದ್ರೆ ಅವ್ರು ಯೂಸ್ ಮಾಡ್ಕೊಳಕ್ ಆಗಲ್ಲ, ಈ ಬ್ಲೌಸ್ ಪೀಸ್ ಕೊಡೋ ಬದಲು ನೀವು ಈ ಒಂದ್ ತಪ್ಪ ಪರ್ಸ್ ಕೊಡ್ರಿ, ಅದ್ರ ರೇಟ್ ಒಳಗೆ ನಾಕ್ ಮಾಡ್ಕೊಡ್ತೀನಿ ಅಂತಂದ್ರೆ ಅವರೆಲ್ಲ ಓಕೆ ಅಂತಂದು ಬಹಳ ಖುಷಿ ಪಟ್ರಿ ಸರ್. ಒಂದು ಮನೆ ಓಪನಿಂಗ್ ಅಲ್ಲಿ ನಾನು ಫಸ್ಟ್ ಆರ್ಡರ್ ಮನೆ ಓಪನಿಂಗ್ ಕೊಟ್ಟೆ, ಅಲ್ಲಿದ್ದ ಒಂದು 200 ಪರ್ಸ್ ಕೊಟ್ಟಿದ್ದಕ್ಕೆ ಎಲ್ಲರೂ ಬಂದು ನನ್ನ ಮನೆಯಲ್ಲಿ ಇವಾಗ ಆರ್ಡರ್ ಕೊಡ್ತಾ ಇದಾರೆ ಮನೆ ಓಪನಿಂಗ್. ಈಗ ಜೂಟ್ ಬ್ಯಾಗಿನ ಬಗ್ಗೆ ಹೆಚ್ಚು ವಿವರವನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು, ಈಗ ಬಟ್ಟೆಯ ಬ್ಯಾಗ್ ಹೊಲಿಯುವವರು ಇರ್ತಾರೆ, ರೆಕ್ಸಿನ್ ಬ್ಯಾಗ್ ಹೊಲಿಯುವವರು ಇರ್ತಾರೆ, ಜೂಟ್ ಬ್ಯಾಗ್ ಇದೆ, ಈ ಜೂಟ್ ಬ್ಯಾಗ್ ಅನ್ನು ಹೊಲಿಯುವಂತದ್ದು ಎಷ್ಟು ಕಷ್ಟ? ಅದೇನ್ ಕಷ್ಟ ಅನಿಸ್ತಾ ಇಲ್ಲ ಸರ್ ನನಗೆ. ಸರಿಯಾದಂತ ತರಬೇತಿ ಇದ್ರೆ ಸುಲಭ ಸರ್. ಕೈಯಲ್ಲಿ ಹೊಲಿಯೋದಕ್ಕೂ ಅಥವಾ ಮಿಷಿನ್ ಅಲ್ಲಿ ಹೊಲಿಯೋದಕ್ಕೆ ಏನಾದ್ರು ವ್ಯತ್ಯಾಸ? ಸರ್ ಇದು ಕೈಯಲ್ಲಿ ಹೊಲಿಲಿಕ್ಕಾಗಲ್ಲ, ಸ್ವಲ್ಪ ದಪ್ಪ ಬರುತ್ತೆ ಸರ್, ಕೈಯಲ್ಲಿ ಹೊಲಿಲಿಕ್ಕೆ ಆಗಲ್ಲ. ಇದಕ್ಕೆ ಹೆವಿ ಮಷಿನ್ ಬೇಕು, ನಾರ್ಮಲ್ ಮಷಿನ್ ಅಲ್ಲಿ ಆಗೋದಲ್ಲ ಸರ್. ಹೆವಿ ಅಂದ್ರೆ ಏನೇನು? ಇಂಡಸ್ಟ್ರಿಯಲ್ ಮಷಿನ್ ಬೇಕು ಸರ್. ಇಂಡಸ್ಟ್ರಿಯಲ್ ಅಂದ್ರೆ ಟೈಲರಿಂಗ್ ಮಷಿನ್ ಇದ್ದ ಹಾಗೆ? ಟೈಲರಿಂಗ್ ಮಷಿನ್ ಇದ್ದ ಹಾಗೆ, ಬಟ್ ತುಳಿಯಂಗಿಲ್ಲ ಸರ್, ಕರೆಂಟ್ ವರ್ಕ್. ಹೌದು, ಎಲೆಕ್ಟ್ರಿಕ್ ಮೋಟಾರ್ ಇರುತ್ತೆ ಸರ್. ಹೆವಿ ಮಷಿನ್ ಇರೋದ್ರಿಂದ ಇದು ನಾರ್ಮಲ್ ಮಷಿನ್ಗೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ ಸರ್. ಡೈರೆಕ್ಟ್ ನಾವೇನ್ ಮಾಡ್ಬೋದು, ಇದು ದಪ್ಪ ಬಾಳ ಇರೋದ್ರಿಂದ ನಮಗ ಆತರ ದಪ್ಪ ಸ್ಪೀಡ್ ಆಗಿ ಮಾಡ್ತ. ಇವತ್ತು ನಾನು ಒಂದ್ ದಿನಕ್ಕೆ ಒಂದ್ 100 ಬ್ಯಾಗ್ ಹೊಲಿಬಹುದು ಸರ್, ಅಷ್ಟು ನಾವು ಸ್ಪೀಡ್ ಆಗಿ ಮಾಡಬಹುದು ಸರ್ ಅದರಲ್ಲಿ. ಈ ಸೆಣಬಿನ ಚೀಲ ಮಾಡಬೇಕಿದ್ರೆ ಸೆಣಬದ ಹೇಗೆ ರೋಲ್ ಆಗಿ ಬರ್ತದ, ಹೇಗೆ ಇದು ಬಟ್ಟೆ? ಇದು ಜಾಸ್ತಿ ಸೆಣಬನ್ನ ಪಶ್ಚಿಮ ಬಂಗಾಳದಲ್ಲಿ ಬೆಳೀತಾರೆ ಸರ್. ಇದು ಪಶ್ಚಿಮ ಬಂಗಾಳದಲ್ಲಿ ಬೆಳೀತಾರ. ಈ ಒಂದು ಸೆಣಬು ನಮಗ್ ದಾರ ಬರ್ಬೇಕಂದ್ರೆ ಅದು ಒಂದು ಸೆಣಬನ ಕಾಂಡವನ್ನ ಏನ್ ಮಾಡ್ತಾರೆ, 1.5 ವರ್ಷ ನೀರಲ್ಲಿ ಕೊಯ್ಲಿಕ್ಕೆ ಬಿಡ್ತಾರೆ ಸರ್. 1.5 ವರ್ಷ ನೀರಲ್ಲಿ ಕೊಳಲಿಕ್ ಬಿಟ್ಟು ಅನಂತರ ಅದನ್ನ ಹೊರತೋಗ್ಬಿಟ್ಟು ಆಮೇಲೆ ಎಳಿ ತೆಗಿತಾರೆ ಸರ್. ಆಮೇಲೆ ಬಟ್ಟೆ ದಾರ ಆಗ್ಲಿ ಸರ್, ಈ ತರ ನಮ್ ಸೆಣಬಿನ ಬಟ್ಟೆ ಆಗ್ಲಿ ದಾರ ಆಗ್ಲಿ ಎಲ್ಲ ಅದರಿಂದ ಮಾಡ್ತಾರೆ ಸರ್. ಈಗ ನಿಮ್ಗೆ ಯಾವ ರೀತಿ ಸಿಗ್ತದೆ ಈಗ ಕಚ್ಚಾ ವಸ್ತು? ಕಚ್ಚಾ ವಸ್ತು ನಾವು ಸದ್ಯಕ್ಕೆ ಬೆಂಗಳೂರಲ್ಲಿ ತರಿಸ್ತಾ ಇದ್ದೇವೆ ಸರ್. ಅದು ದಾರ ರೂಪದಲ್ಲಿ ಇರ್ತದೆ? ಬಟ್ಟೆ ರೂಪದಲ್ಲಿ ಇರುತ್ತೆ ಸರ್. ಎಷ್ಟು ಅಗಲ, ಎಷ್ಟು ಉದ್ದ ಹಾಗೆ? 40-42 ಒಂದೊಂದು ನಮ್ಗ ನ್ಯಾಚುರಲ್ ಅಂತ ಕಲರ್ ಬರುತ್ತೆ ಸರ್. ಈ ಸೆಣಬ್ ಯಾವ ಕಲರ್ ಇದೆ ಅಲ್ಲ ಶೀಟ್ ಅಲ್ಲಿ ಬರುತ್ತೆ ಸರ್, ಸೆಣಬ್ ಯಾವ ಕಲರ್ ಇದೆಲ್ಲ ಅದು ಸ್ವಲ್ಪ ಅಗಲ ಜಾಸ್ತಿ ಬರುತ್ತೆ ಸರ್. 40-52 ಬರುತ್ತೆ, ಒಂದು ಮೀಟರ್ ನಾವು ತಗೊಂಡಾಗ 40-52 ಬರುತ್ತೆ ಸರ್. ಇನ್ನೊಂದೇನ್ ಬರುತ್ತೆ, ನಾವು ಅದ್ರ ಕಲರ್ ಡಿಸೈನ್ ಆಗ್ಲಿ ಸ್ವಲ್ಪ ಕಡಿಮೆ ಬರುತ್ತೆ ಸರ್. ಈ ನ್ಯಾಚುರಲ್ ಬಟ್ಟೆಗೆ ಏನಾಗುತ್ತೆ, ನಮ್ಗೆ ಸೆಣಬ್ ಯಾವ್ದು ಕಲರ್ ಇರುತ್ತಲ್ಲ ಅದೇ ಕಲರ್ ತಗೊಂಡ್ರೆ ನಮ್ಗೆ ಕಡಿಮೆ ರೇಟ್. ಬಟ್ ಅದಕ್ಕೆ ಅವ್ರ ಏನಾರ ಕಲರ್ ಆಡ್ ಮಾಡಿ ಪ್ರಿಂಟ್ ಹಾಕಿದ್ರೆ ರೇಟ್ ಜಾಸ್ತಿ ಆಗುತ್ತೆ ಸರ್. ಹೆಚ್ಚು ಡಿಮಾಂಡ್ ಅಲ್ಲಿ ಇರುವಂತಹ ಕಲರ್ ಯಾವ್ದು? ನ್ಯಾಚುರಲ್ ಕಲರ್ ಜಾಸ್ತಿ ಇದೆ ಸರ್, ಸ್ವಲ್ಪ ಬ್ರೌನಿಶ್ ಇರ್ತದೆ. ಬ್ರೌನಿಶ್ ಇದು ಸೇಮ್ ಕಲರ್ ಸರ್. ವೈಟ್ ಬೇಕು ಅಂದ್ರೆ? ವೈಟ್ ಬೇಕಂದ್ರೆ ಅದು ಇದೆ ಸರ್. ಹೌದು ಸರ್. ಆಮೇಲೆ ರೆಡ್ ಬ್ಲಾಕ್ ಅಂತ ವೈಟ್ ಇಲ್ಲ ಸರ್, ಆಫ್ ವೈಟ್ ಅಂತಾರಲ್ಲ ಸರ್, ಕ್ರೀಮ್ ಕಲರ್ ಇದೆ ಸರ್, ರೆಡ್ ಇದೆ, ಬ್ಲಾಕ್ ಇದೆ, ಗ್ರೀನ್ ಇದೆ, ಎಲ್ಲಾ ಕಲರ್ ಇದೆ. ಮತ್ತೆ ಅದ್ರ ಮೇಲೆ ಡಿಸೈನ್ ಬರುತ್ತೆ ಸರ್. ಅದೆಲ್ಲ ಕೃತಕ ಬಣ್ಣ ಹಾಕುವಂತದ್ದು ಹೇಗೆ? ಕೃತಕ ಬಣ್ಣ ಹಾಕುವಂತದ್ದು ಸರ್. ಹೌದು ಸರ್. ಈಗ ಒಂದು ಶೀಟ್ ಈಗ 40-42 ಅಂತ ಹೇಳಿದ್ರೆ ಇಂಚಸ್, ಅದ್ರಲ್ಲಿ ಎಷ್ಟು ಬ್ಯಾಗ್, ಒಂದು ಬ್ಯಾಗ್ ಆಗ್ತದ? ನಾರ್ಮಲ್ ಈಗ ನಾವು 12 ಸೈಜ್ ತಗೊಂಡ 20-12 ಸೈಜ್ ಇಂಚಸ್ ತಗೊಂಡಾಗ ಸರ್ ಇಂಥದನ್ನು 3 ಬ್ಯಾಗ್ ಮಾಡ್ಬೋದು ಸರ್. 3 ಬ್ಯಾಗ್ ಅಂತಂದ್ರೆ ನಾವೇನ್ ಮಾಡ್ಬೋದು, ಇವಾಗ ಲಂಚ್ ಬ್ಯಾಗ್ ಅಂತ ಕೊಡ್ತಾರೆ ಮಕ್ಕಳಿಗೆಲ್ಲ, ಅದು ಒಂದು 3 ಬ್ಯಾಗ್ ಮಾಡ್ಬೋದು ಸರ್. 1 ಮೀಟರ್ ಅಲ್ಲಿ 3 ಬ್ಯಾಗ್, ಅದಕ್ಕೆ ಸ್ವಲ್ಪ ದೊಡ್ಡ ತಗೊಂಡ್ರೆ 2 ಬ್ಯಾಗ್ ಅಷ್ಟೇ ಮಾಡ್ಬೋದು ಸರ್. ಸಣ್ಣ ತಗೊಂಡ್ರೆ 6 ಬ್ಯಾಗ್ ಆಗತ್ತೆ. ಇವಾಗ ಮದುವೆಗೆ ತಾಂಬೂಲ ಬ್ಯಾಗ್ ಅಂತ ಕೊಡ್ತಾರೆ ಸರ್, ಒಂದು 6 ಬ್ಯಾಗ್ ಮಾಡ್ಬೋದು ಅದರಲ್ಲಿ. ಈಗ ಬೇರೆ ಬೇರೆ ಬ್ಯಾಗ್ಗಳ ಬಗ್ಗೆ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ, ಸ್ವಲ್ಪ ಇದ್ರ ಬಗ್ಗೆ ಹೇಳಿ, ಈ ವೈವಿಧ್ಯತೆಯನ್ನ ಹೇಗೆ ನೀವು ಮಾಡ್ಕೊಳ್ತೀರಿ? ವೈವಿಧ್ಯತೆ ಅಂದ್ರೆ ಇವಾಗ ಪರ್ಸ್ ಇರಬಹುದು, ಲಂಚ್ ಬಾಕ್ಸ್ ಅದು ಇರಬಹುದು. ಈಗ ಲಂಚ್ ಬ್ಯಾಗ್ ಅಂತ ಬೇರೆ ಕಡೆ ಎಲ್ಲ ಲಂಚ್ ಬ್ಯಾಗ್ ಮಕ್ಕಳೆಲ್ಲ ಲಂಚ್ ಬ್ಯಾಗ್ ತಗೋತಾರೆ ಸರ್, ಬೇರೆ ಬಟ್ಟೆ ಯೂಸ್ ಮಾಡೋದ ಲಂಚ್, ಈ ನಮ್ದು ಸಣವಿನ ಬ್ಯಾಗ್ ಯೂಸ್ ಮಾಡೋದ್ರಿಂದ ಇದು ಪರಿಸರ ಸ್ನೇಹಿ ಆಗಿರ್ತದೆ ಸರ್. ಇದನ್ನೆಲ್ಲರೂ ಯೂಸ್ ಮಾಡ್ಬೇಕಂತ ನನ್ನೊಂದು ಉದ್ದೇಶ. ಈ ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋದು, ಬೇರೆ ಒಂದು ರೆಕ್ಸಿನ್ ಬಟ್ಟೆ ಆಗ್ಲಿ ಅವನ್ನೆಲ್ಲ ಅವಾಯ್ಡ್ ಮಾಡಿ, ಇದು ಬೇಡ ಅಂದ್ರೆ ನಾವು ಭೂಮಿಯಲ್ಲಿ ಹೋಗಿದ್ರೆ ಕೊಳತು ಹೋಗುತ್ತೆ, ಅದಕ್ಕೆ ಇದೇ ತರ ಯೂಸ್. ಆಮೇಲೆ ಪರ್ಸ್ ಆಗ್ಲಿ ಬಹಳ ಡಿಮ್ಯಾಂಡ್ ಐತೆ ಸರ್, ಬಹಳ ಟ್ರೆಂಡ್ ಐತಿ ಇವಾಗ ಮಾತ್ರ. ಈ ಸಣಬಿನ ಚೀಲಕ್ಕೆ ಬಹಳ ಟ್ರೆಂಡ್ ಐತೆ ಸರ್, ಮೊದ್ಲಿಗೆ ನಾನು ಅಂತಂದ್ರೆ 13 ಚೀಲ ಅಂತಿದ್ವಿ, ಬಟ್ ಈಗ 13 ಚೀಲ ಅಲ್ಲ ಸರ್, ಇದಕ್ಕೆ ಬಹಳ ವ್ಯಾಲ್ಯೂ ಇದೆ. ವ್ಯಾನಿಟಿ ಬ್ಯಾಗ್ ಮಾಡ್ತೀವಿ ಸರ್. ಇವರು ಹಾ ಸರ್, ಸ್ವಲ್ಪ ಅದ್ರ ಬಗ್ಗೆ ಹೇಳಿ, ಇದರಲ್ಲಿ ವೈವಿಧ್ಯತೆ ಬಗ್ಗೆ ಹೇಳಿ, ಯಾವ ಯಾವ ರೀತಿಯ ಬ್ಯಾಗ್ ಅನ್ನೆಲ್ಲ ನೀವು ಮಾಡ್ತೀರಿ ಅಂತ? ಓಕೆ, ಲಂಚ್ ಬ್ಯಾಗ್ ಮಾಡ್ಬೋದು ಸರ್, ಪರ್ಸ್ ಮಾಡ್ಬೋದು ಸರ್, ಆಮೇಲೆ ಬಟ್ಟೆ ಇಡ್ಕೊಂಡು ಹೋಗ್ಲಿಕ್ಕೆ ದೊಡ್ಡ ಬ್ಯಾಗ್ ಮಾಡ್ಬೋದು ಸರ್, ಮತ್ತೆ ಹ್ಯಾಂಗ್ ಬ್ಯಾಗ್ ಅಂತ, ಸ್ಲಿಂಗ್ ಬ್ಯಾಗ್ ಅಂತ ಸರ್, ಅದನ್ನು ಮಾಡ್ಬೋದು. ಆಮೇಲೆ ಮೊಬೈಲ್ ಬ್ಯಾಗ್ ಮಾಡ್ಬೋದು ಸರ್, ಬಹಳ ವೆರೈಟಿ ಇದೆ ಸರ್. ಹ್ಯಾಂಡ್ ಬ್ಯಾಗ್ ಮಾಡ್ಬೋದು ಸರ್, ಹ್ಯಾಂಡ್ ಬ್ಯಾಗ್ ಅಂತ, ವೆನಿಟಿ ಬ್ಯಾಗ್ ಆಗ್ಲಿ, ಲಂಚ್ ಬ್ಯಾಗ್, ಬಟ್ಟೆ ಬ್ಯಾಗ್ ಆಗಿರ್ಲಿ. ಆಮೇಲೆ ಇವಾಗ ನನಗೊಂದು ಆರ್ಡರ್ ಬಂದಿದ್ದು ನೋಡಿದ್ರೆ, ಈ ಸೆಕ್ಯೂರಿಟಿ ಫೋರ್ಸ್ ನವರು ಬಟ್ಟೆ ಇಟ್ಟು ಕೊಡ್ಲಿಕ್ಕೆ ನನ್ಗೆ ಇದೇ ತರ ಬ್ಯಾಗ್ ಕೊಡ್ರಿ ಅಂತಂದ ಅಂತ ಬ್ಯಾಗ್ ಮಾಡ್ಕೊಟ್ಟಿದ್ದೇನೆ ಸರ್. ನಾನು ತಾಂಬೂಲ ಬ್ಯಾಗ್, ತಾಂಬೂಲ ಬ್ಯಾಗ್ ಅಂದ್ರೆ ಅವರು ಬಂದವರಿಗೆಲ್ಲ ಇನ್ನು ತಾಂಬೂಲ ಇಟ್ಟು ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಅದನ್ನ ಕೊಡ್ತಾ ಇದಾರೆ ಸರ್. ಇವಾಗ ನಾ ಏನಂದ್ರೆ, ಸೀರೆ ಒಂದ್ 200-300 ಸೀರೆ ರುಪೀಸ್ ಸೀರೆ ಕೂಡ ಬದ್ಲಿ ನೀವು ಈ ಬ್ಯಾಗ್ ಕೊಡ್ರಿ, ಎಲ್ಲರೂ ಯೂಸ್ ಮಾಡ್ತಾರ. ಬಟ್ ಆ ಸಾರಿ ಯಾರು ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ, ಬಟ್ ಅದರಿಂದ ಒಂದು 5 ಆರ್ಡರ್ ಬಂದಿದೆ ಸರ್ ನನಗೆ, ಈ ತರದ ಬ್ಯಾಗ್ ಕೊಡ್ತಾ ಇದ್ದೇನೆ ನಾನು ಎಲ್ಲರಿಗೂ ಸರ್. ನೀವು ಈ ಬ್ಯಾಗ್ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಕೇಳುವರಿಗೆ ಗೊತ್ತಾಗುತ್ತೆ ಸರ್, ನಾನು ಈ ತರ ಸಣ್ಣದಿನ ಬ್ಯಾಗ್ ಕೊಡ್ತಾ ಇದ್ದೇನೆ ಸರ್. ಓಕೆ ಸರಿ, ಈಗ ಇದಕ್ಕೆ ಕಟಿಂಗ್ ಮಾಡೋದು ಹೇಗೆ ಅಂತ, ಈಗ ನೀವು 40x42 ಇಂಚಸ್ ಒಂದು ಶೀಟ್ ಬಂದಿದೆ ಅಂತ ಇಟ್ಕೊಳ್ಳಿ, ಬೇರೆ ಬೇರೆ ಬ್ಯಾಗ್ ಗಳಿಗೆ ಕಟಿಂಗ್ ಮಾಡೋದ್ರ ಬಗ್ಗೆ, ಈಗ ಬಟ್ಟೆ ಕಟಿಂಗ್ ಎಲ್ಲ ಮಾಡ್ತಾರಲ್ಲ, ಅದೇ ರೀತಿ ನನ್ನ ಬಟ್ಟೆ ಈಗ ಸದ್ಯಕ್ಕೆ ನನ್ನ ನಾರ್ಮಲ್ ಮಷೀನ್ ಇಂದ ನನ್ನ ಕತ್ರಿಯಿಂದನೇ ಮಾಡ್ತಾ ಇದ್ದೇನೆ ಸರ್. ಈಗ ನೆಕ್ಸ್ಟ್ ನಾನು ಆರ್ಡರ್ ಕೊಡ್ತಾ ಇದ್ದೇನೆ, ಅದೊಂದು ಮಷೀನ್ ಇರಿ ಸರ್, ಒಂದು 4-5 ಶೀಟ್ ಇಟ್ಬಿಟ್ಟು ಅಟ್ ಎ ಟೈಮ್ ನಮ್ದು ಟೈಮ್ ಉಳಿತೈತಿ ಪ್ರೆಸ್ ನಲ್ಲಿದ್ದಾಗ. ಹಾ ಸರ್, ನಮ್ ಟೈಮ್ ಉಳಿತೈತಿ. ಈಗ ಇಂಥ 100 ಶೀಟ್ ತೆಗಿಬೇಕಂದ್ರೆ ಪ್ರತಿಯೊಂದನ್ನ ಕಟ್ ಮಾಡ್ಕೊಂತ ಕೂತವ್ ಸರ್, ಅಂತಂದ್ರೆ 100 ಶೀಟ್ ಒಂದ್ರ ಮೇಲೆ ಒಂದ್ ಬಿಟ್ಟು ಇಟ್ಬಿಟ್ಟು ಅದಕ್ಕೆ ಮಾರ್ಕ್ ಮಾಡ್ಬಿಟ್ಟು ನಂದು ಯಾವ ಸೈಜ್ ಬೇಕಲ್ಲ ಆ ಸೈಜ್ ಮಾರ್ಕ್ ಮಾಡಿಬಿಟ್ಟು ಡೈರೆಕ್ಟ್ ಒಂದು ಮಷೀನ್ ಬರುತ್ತೆ ಸರ್, ಎಷ್ಟು ದಪ್ಪ ಆದ್ರೂ ಅದ್ರಲ್ಲಿ ಹೋಗುತ್ತೆ ಸರ್, ಅಷ್ಟು ಮಾಡ್ಬೇಕಂತ ನಾನು ಅನ್ಕೊಂಡಿದ್ದೇನೆ ಸರ್. ಇವಾಗ ನಾನು ಕತ್ರಿಯಲ್ಲೇ ಮಾಡ್ತಾ ಇದ್ದೇನೆ, ನಾನು ಜಸ್ಟ್ ಸ್ಟಾರ್ಟ್ ಮಾಡ್ಬಿಟ್ಟು 1 ತಿಂಗಳಾಯ್ತು ಸರ್, ಆದ್ರೆ ನನ್ನ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ಒಳ್ಳೇದು. ಈಗ ಒಂದು ದಿವಸಕ್ಕೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಎಷ್ಟು ಬ್ಯಾಗ್ ಹೊಲಿತೀವಿ? 60 ಬ್ಯಾಗ್ ಹೊಲಿತೀವಿ ನೋಡಿ ಸರ್. 60 ಬ್ಯಾಗ್ ಎಷ್ಟು ಗಂಟೆ ಆಗ್ಬಹುದು? 8 ಗಂಟೆ ಇಲ್ಲ ಸರ್, 6 ಅವರ್ಸ್ ಅಲ್ಲಿ. 6 ಅವರ್ಸ್? ಹೌದು ಸರ್. ಈ ನಿರಂತರವಾಗಿ ಮಾಡೋದು ಸ್ವಲ್ಪ ಕಷ್ಟ ಆಗೋದಿಲ್ವಾ? ಏನು ಕಷ್ಟ ಇಲ್ಲ ಸರ್, ನಾನು ಮಾಡ್ಬೇಕು ಅನ್ಕೊಂಡ ಬಂದಿದ್ದೇನೆ, ಮಾಡ್ತೇನೆ. ಯಾರಾದ್ರೂ ಸಹಾಯಕರು ಅಂತ ಇರ್ತಾರ? ಸಹಾಯಕರು ಇದಾರೆ ಸರ್, 4 ನನ್ಗೆ ವರ್ಕರ್ಸ್ ಬರ್ತಾ ಇದಾರೆ, ನಾನ್ ಕಟಿಂಗ್ ಮಾಡ್ಕೊಡ್ತೇನೆ, ಅವ್ರು ಮಾಡ್ತಾರೆ. ಹೌದು ಸರ್. ಅವ್ರಿಗೆ ಸಪರೇಟ್ ಮಷೀನ್? ಹಾ, ಸಪರೇಟ್ ಮಷೀನ್ ಇದೆ ಸರ್. ಒಂದ್ ಮಷೀನ್ ಇದೆ, ಜಾಸ್ತಿ ಇದೆಯಾ? 3 ಮಷೀನ್ ಇದೆ ಸರ್ ಸದ್ಯಕ್ಕೆ. ಎಷ್ಟು ಕಾಸ್ಟ್ ಇರ್ತದೆ ಮಷೀನ್? ಕಾಸ್ಟ್ 26,000 ಇದೆ ಸರ್ ಒಂದ್ ಮಷೀನ್. ಈಗ ಮಾಮೂಲಿ ಬಟ್ಟೆ ಹೊಲಿಯೋ ಮಷೀನ್ ಅಂತ ಸ್ವಲ್ಪ ಬೇರೆ ಬೇರೆ ಇದೆ, ಇಂಡಸ್ಟ್ರಿಯಲ್ ಮಷೀನ್ ಅಂತ ಸರ್. ಹೌದು ಸರ್. ದಪ್ಪ ಸೂಜಿ? ಹೌದು, ದಪ್ಪ ಸೂಜಿ ಬರುತ್ತೆ ಸರ್ ಅದು. ಆಮೇಲೆ ಈಗ ಇದು ಜೂಟ್ ಅಥವಾ ಈ ಸೆಣಬು ಅಲ್ಲದೆ ಬೇರೆ ಏನು ಬೇಕಾಗ್ತದೆ? ಈಗ ಬಟನ್ಗಳು ಅಂತದೆಲ್ಲ ಬೇಕಾಗ್ತದೆ, ಜೀಪ್ ಬೇಕಾಗುತ್ತೆ, ರನ್ನರ್ಸ್ ಬೇಕಾಗುತ್ತೆ, ವೆಲ್ಕ್ರೋ ಬೇಕಾಗುತ್ತೆ, ಇದಕ್ಕೆ ಹ್ಯಾಂಡಲ್ಸ್ ಇದು ಜೂಟ್ ಇದನ್ನ ಆಗಿರ್ತದೆ ಸರ್. ಈ ಹ್ಯಾಂಡಲ್ಸ್ ಅಂತ ಬೇಕಾಗುತ್ತೆ, ಅದು ಒಳಗೆ ಹಾಕಕ್ಕೆ ರೂಪ್ ಬೇಕಾಗುತ್ತೆ ಸರ್. ಇವೆಲ್ಲ ಬಟ್ಟೆ ರೂಪ್ ಬರುತ್ತೆ ಸರ್, ವೇಸ್ಟ್ ಮೆಟೀರಿಯಲ್ ಇಂದ ರೂಪ್ ಮಾಡಿರ್ತಾರೆ ಸರ್, ಅದನ್ನ ಹಾಕ್ಬಿಟ್ಟು ನಾವು ಮಾಡ್ತೇವೆ ಸರ್. ಈಗ ಕೆಲವೊಂದ್ ಸರಿ ಒಂದು ಮನುಷ್ಯರ ಚಿತ್ರವೋ ಅಥವಾ ಏನೋ ಒಂದು ಇರ್ತದೆ ಹೊರಗಡೆ ಅಟ್ರಾಕ್ಟಿವ್ ಕಾಣಲಿಕ್ಕೆ, ಅಂತದ್ದೇನಾದ್ರು ಸ್ಟಿಕ್ಕರ್ ತರ ಏನಾದ್ರೂ? ಸ್ಟಿಕ್ಕರ್ ಸರ್ ನಾವು ಸ್ಕ್ರೀನ್ ಮಾಡ್ತೀವಿ ಸರ್, ಈಗ ಪ್ಲೇನ್ ಶೀಟ್ ಅಲ್ಲಿ ಏನ್ ಮಾಡ್ತೀವಿ, ಸ್ಕ್ರೀನ್ ಹಾಕ್ತೀವಿ ಸರ್. ನಿಮ್ಗೆ ಯಾರಿಗೆ ಏನ್ ಬೇಕಲ್ಲ, ಈಗ ತಾಂಬೂಲ ಬ್ಯಾಗ್ ಹೇಳ್ತಾರೆ ಸರ್, ಥ್ಯಾಂಕ್ ಯು ಫಾರ್ ಬ್ಲೆಸ್ಸಿಂಗ್, ಹುಡುಗ ಹುಡುಗಿ ನೇಮ್ ಹಾಕ್ಬಿಟ್ಟು ಆಮೇಲೆ ಗಣೇಶನ್ ಚಿತ್ರ ಹಾಕ್ಬಿಟ್ಟು ಕೊಡ್ರಿ ಅಂತಾರ, ಅವ್ರಿಗೆ ನಾವೇನ್ ಮಾಡ್ತೀವಿ ಅದನ್ನ ಸ್ಕ್ರೀನ್ ತೆಗೆದಿಸ್ಬಿಟ್ಟು ಪ್ರಿಂಟ್ ಮಾಡಿ ಕೊಡ್ತೀವಿ ಸರ್. ಕಟ್ ಮಾಡ್ಬಿಟ್ಟು ಪ್ರತಿಯೊಂದು ಶೀಟ್ ಅದರ ಮೇಲೆ ಸ್ಕ್ರೀನ್ ಇಟ್ಬಿಟ್ಟು ನಾವು ಪ್ರಿಂಟ್ ಮಾಡ್ತೇವೆ ಸರ್. ಈ ಮಿಷಿನರಿಗೆಲ್ಲ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಮಷಿನರಿಗೆ ಇವಾಗ ಸದ್ಯಕ್ಕೆ ನಾನು ಬಟ್ಟೆ 1 ಲ್ಯಾಕ್ ಆಗಿದೆ ಸರ್, ಮಷಿನರಿ 1 ಲ್ಯಾಕ್ ಆಗಿದೆ. ಈಗ 1 ಲಕ್ಷದಷ್ಟು ನೀವು ಇನ್ವೆಸ್ಟ್ ಮಾಡಿ ಈ ಜೂಟ್ ಬ್ಯಾಗ್ ಅನ್ನು ತರಿಸಿದ್ರಿ, ಜೂಟ್ ಬಟ್ಟೆನ, ಇಲ್ಲಿ ಎಷ್ಟು ಬ್ಯಾಗ್ ಮಾಡಬಹುದು ಇದರಿಂದ? ನಾ ತರಿಸಿದ ಬಟ್ಟೆ ಏನಿದಾರೆ ಸರ್, ಇನ್ನು ಸ್ವಲ್ಪ ಇದೆ, ಇವಾಗ ಆಲ್ರೆಡಿ ನನಗ 400 ಬ್ಯಾಗ್ಸ್ ಆಗಿದೆ. ಇನ್ನು ಸ್ವಲ್ಪ ಇದೆ ಅಷ್ಟೇ ಸರ್, ಮತ್ತೆ ತರಿಸಬಹುದು ಸರ್. ತರಿಸುವುದು ಹೇಗೆ, ವ್ಯವಸ್ಥೆ ಹೇಗೆ ಸರಿ ನಾ ಇಲ್ಲೇ ನಾನು ನನ್ಗೆ ಅವರು ಅಂಗಡಿಯವ್ರು ಪರಿಚಯ ಆಗಿದ್ದಾರೆ, ಅವ್ರಿಗೆ ಕಾಲ್ ಮಾಡಿಬಿಟ್ಟು ನನಗೆ ಇದೇ ತರ ಇತ್ತೀಚೆಗೆ ನಿಮ್ದು ಯಾವ್ದು ಪ್ರಿಂಟೆಡ್ ಇದೆ ಅಲ್ಲ ಅದನ್ನ ಕಳಿಸ್ರಿ ಅಂತ ಹೇಳ್ತೇನೆ ವಾಟ್ಸ್ಆಪ್ ಅಲ್ಲಿ, ಅವ್ರು ಕಳಿಸ್ತಾರೆ ನನಗೆ ಯಾವ್ದು ಬೇಕಲ್ಲ ಸೆಲೆಕ್ಟ್ ಮಾಡಿ ಅವ್ರಿಗೆ ಹೇಳ್ತೀನಿ, ಅವ್ರು ಹಾಕಿ ಕಳಿಸ್ತಾರೆ ವಿ ಆರ್ ತ್ರೂ ಕಳಿಸ್ತಾರೆ. ಅದು ದಾಂಡೇಲಿ ಬರ್ತೈತಿ, ದಾಂಡೇಲಿ ಇದ್ರು ಇಲ್ಲಿ ಬಂದು ನನಗೆ ಇದ್ರೆ ಮುಟ್ಟುತ್ತೆ. ಆಮೇಲೆ ಈಗ ಸೆಣಬಿನ ಈ ಒಂದು ಶೀಟ್ ಬರುವಂತ ಸಂದರ್ಭದಲ್ಲಿ ಕಲರ್ ಮಿಕ್ಸ್ ಇರ್ತದ ಒಂದೇ ಕಲರ್ ಸರ್? ನಮಗೆ ಯಾವ ಕಲರ್ ಬೇಕು ಅವನ್ನ ಅಷ್ಟೇ ಹಾಕ್ತಾರೆ ಸರ್. ಹೌದ್ ಸರ್, ನ್ಯಾಚುರಲ್ ಬೇಕಂದ್ರೆ ಇದು ನ್ಯಾಚುರಲ್ ಕಲರೇ ಹಾಕ್ತಾರೆ ಸರ್. ಆಮೇಲೆ ನಮ್ಗೆ ಗ್ರೀನ್ ಬೇಕು, ಆರೆಂಜ್ ಬೇಕು, ಆಮೇಲೆ ಪ್ರಿಂಟೆಡ್ ಬೇಕು, ಯಾವ್ದು ಬೇಕು ಎಲ್ಲಾ ಕಲರ್ ಇದೆ ಸರ್ ಇದರಲ್ಲಿ. ವೈಟ್ ಒಂದ್ ಬಿಟ್ಟು ಪೂರಾ ವೈಟ್ ಬಿಟ್ಟು ಕ್ರೀಮ್ ಬರುತ್ತೆ, ನ್ಯಾಚುರಲ್ ಬೇಕಂದ್ರೆ ಎಲ್ಲಾ ಕಲರ್ ಬರುತ್ತೆ ಸರ್. ಈಗ ಇರುವಂತ ಮಿಷಿನ್ ಅಲ್ಲಿ ಬೇರೆ ಏನು ಮಿಷಿನರಿ ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಒಂದು ಅದೇ ಕಟಿಂಗ್ ಮಷಿನ್ ಒಂದ್ ಬೇಕಾಗುತ್ತೆ ಸರ್, ಬಿಟ್ರೆ ಏನು ಬೇಡ ಸರ್. ಈಗ ಏನಾದ್ರು ಒಂದು ವಿವಿಧ ಯೋಜನೆಗಳಿವೆ, ಸಾಕಷ್ಟು ಯೋಜನೆಗಳಿವೆ, ಸ್ವಉದ್ಯೋಗ ಯೋಜನೆಗಳು, ಅದರ ಮೂಲಕ ಸಾಲವನ್ನ ಪಡ್ಕೊಂಡು ಇನ್ನಷ್ಟು ಎಕ್ಸ್ಪಾನ್ಷನ್ ಮಾಡಬೇಕು ಅಂತ ಏನಾದ್ರು ಯೋಚನೆ ಸರ್? ಅದು ಇದೆ, ನಾ ಇನ್ನೊಂದ್ ಸ್ವಲ್ಪ ಲೋನ್ ತಗೊಂಡ್ಬಿಟ್ಟು ಇನ್ನೊಂದ್ 10-15 ಜನ ವರ್ಕರ್ಸ್ ಗೆ ನಾನು ಮಾಡ್ಬೇಕಂತ, ಜಾಸ್ತಿ ಇನ್ನು ಮಾಡ್ಬೇಕಂತ ಇದೆ ಸರ್. ಮೈಸೂರಲ್ಲಿ ಏನ್ ಮಾಡ್ತಾ ಇದಾರೆ, ಮೇಡಮ್ ನಿಮ್ ಬ್ಯಾಗ್ ಕಳಿಸ್ರಿ ನಮಗ ಅಂತ ಹೇಳ್ತಾ ಇದಾರೆ ಆಲ್ರೆಡಿ ನನಗೆ. ಅದಕ್ಕೆ ಈಗ ಅವ್ರಿಗೆಲ್ಲ ಬ್ಯಾಗ್ ಕಳಿಸ್ಬೇಕಂತ ಸರ್, 100-200 ಬೇಕೇ ಬೇಕು. ಇಷ್ಟು ಜನ ವರ್ಕರ್ಸ್ ನನಗೆ ಸಾಕಾಗಂಗಿಲ್ಲ, ಅದಕ್ಕೆ ಇನ್ನೊಂದ್ 10 ಜನ ವರ್ಕರ್ಸ್ ತಗೋಬೇಕಂತ ನಂದು ಒಂದ್ ಇದೇ ಇದೆ. ಅದಕ್ಕೆ ಲೋನ್ ಗೆ ಅಪ್ಲೈ ಮಾಡ್ಬಿಟ್ಟು ಏನ್ ಮಾಡ್ತಾ ಇದ್ದೇನೆ, ವರ್ಕರ್ಸ್ ನು ಜಾಸ್ತಿ ಮಾಡ್ತೇನೆ, ಮಷಿನ್ ಜಾಸ್ತಿ ಅಂದ್ರೆ ವರ್ಕರ್ಸ್ ಜಾಸ್ತಿ ಬೇಕಲ್ಲ, ಅದನ್ನು ಒಂದು ಅಪ್ಲೈ ಮಾಡ್ತಾ ಇದ್ದೇನೆ ಸರ್. ನಿರಂತರವಾಗಿ ನಿಮ್ಗೆ ವಿದ್ಯುತ್ ಪೂರೈಕೆ ಆಗ್ತದೆ? ಇನ್ನು ಹಳ್ಳಿಯಲ್ಲಿ ಅಂತ ಇನ್ನೊಂದು ತೊಂದರೆ ಇಲ್ಲ ಸದ್ಯಕ್ಕಿಲ್ಲ ಸರ್, ಆಗ್ತಾ ಇದೆ. ಇಲ್ಲಿವರೆಗೂ ನನ್ಗೆ 1 month ವರೆಗೂ ನನಗೆ ಏನೋ ತೊಂದರೆ ಆಗಿಲ್ಲ. ಹಂಗೆ ಸ್ವಲ್ಪ ಒಂದು 15 ನಿಮಿಷ ಹೋಗುತ್ತೆ, ಅದರಲ್ಲಿ ಸ್ವಲ್ಪ ಹಂಗೆ ಹಿಂಗ ರೆಸ್ಟ್ ತಗೋತಾರೆ. ಬ್ಯಾಂಕ್ಗಳ ಒಂದು ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಹೇಗೆ? ಮಾರುಕಟ್ಟೆ ವ್ಯವಸ್ಥೆ ಅಂದ್ರೆ ನಿಮ್ಗೆ ಸಾಮಾಜಿಕ ಜಾಲತಾಣ ಅಂತದನ್ನ ಬಳಕೆ ಮಾಡ್ತೀರಾ, ಸೋಶಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡ್ತೀರಾ? ಸದ್ಯಕ್ಕೆ ಫೋನ್ ಯೂಸ್ ಮಾಡ್ತಾ ಇದ್ದೀವಿ ಸರ್, ವಾಟ್ಸ್ಆಪ್ ಆಗ್ಲಿ ಸ್ಟೇಟಸ್ ಆಗ್ಲಿ ಅದರಲ್ಲೇ ಮಾಡ್ತಾ ಇದ್ದೀವಿ. ಬಟ್ ಇನ್ನು ಮುಂದೆ ಡೈರೆಕ್ಟ್ ನಾವೇನ್ ಮಾಡ್ತಾ ಇದ್ದೀವಿ, ಡೈರೆಕ್ಟ್ ಥ್ರೂ ನಮ್ಗೆ ಇಲ್ಲಿ ಕೈ ಮುಟ್ಟಿ ನೋಡಿದ್ರಷ್ಟೇ ಸರ್ ಅದು ಯಾವ್ದು ಕ್ವಾಲಿಟಿ ಇದೆ ಅಂತ ನೋಡ್ತಾರೆ. ಇದರಲ್ಲಿ ಬಹಳ ಕ್ವಾಲಿಟಿ ಇದೆ ಸರ್, ನಾನ್ ತರಿಸಿದ್ದು ಫಸ್ಟ್ ಕ್ವಾಲಿಟಿ ತರಿಸಿದೀನಿ, ಇದನ್ನೇ ಮೇಂಟೈನ್ ಮಾಡಿದ್ರಂತ. ಈಗ ಜನರು ತಗೊಂಡ್ ಹೋಗ್ತಾರೆ, ಏ ಚೆನ್ನಾಗಿಲ್ಲ ಅಷ್ಟು ದುಡ್ಡು ಕೊಟ್ಟು ಬಂದೆ ಚೆನ್ನಾಗಿಲ್ಲ ಅಂತ ಅವ್ರು ಒಗಿಬಾರ್ದು. ಅದಕ್ಕೆ ನಾನು ಫಸ್ಟ್ ಕ್ವಾಲಿಟಿನ ತರ್ತಾ ಇದ್ದೀನಿ. ಯಾರಾದ್ರೂ ಈ ಮಾರುಕಟ್ಟೆಗೆ ಹೋಗ್ಬೇಕಂದ್ರೆ ಫಸ್ಟ್ ಬ್ಯಾಗ್ ತೋರಿಸಿ ನನ್ನ ಮುಂದೆ ನಿಮ್ಗೆ ಎಷ್ಟು ಬೇಕಂತ ಕೇಳ್ತಾರೆ ಸರ್. ಈ ಬ್ಯಾಗ್ ಇಂದ ಯಾರು ನಮ್ಗೆ ಆರ್ಡರ್ಸ್ ಕೊಡಂಗಿಲ್ಲ ಸರ್, ನಿಮ್ ಬ್ಯಾಗ್ ಯಾವ ತರ ಇದೆ, ಯಾವ ಕ್ವಾಲಿಟಿ ಇದೆ ಅಂತಂದ್ ಕೇಳ್ತಾರೆ ಸರ್. ಅದಕ್ಕೆ ನಾ ಫಸ್ಟ್ ಕ್ವಾಲಿಟಿನ ಅವ್ರಿಗೆ ಬ್ಯಾಗ್ ತೋರಿಸ್ಬಿಟ್ಟೆ ನಾ ಏನ್ ಮಾಡ್ತೀನಿ ಮಾರುಕಟ್ಟೆಗೆ ನಿತ್ಕೊಂಡಿದ್ದೀನಿ ಸರ್. ನಮ್ ಬ್ಯಾಗ್ ಈ ತರ ಇದೆ ನೋಡ್ರಿ, ನಿಮ್ಗೆ ಎಷ್ಟು ಬೇಕು ಅಂತ ಕೇಳೋದು, ಎಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ ಸರ್. ಸರ್ ಬ್ಯಾಗಿನ ಒಂದು ಬೆಲೆ ನಿರ್ಧಾರ ಮಾಡೋದು ಹೇಗೆ, ಈಗ ಕಾಸ್ಟ್ ಎಷ್ಟಾಯ್ತು, ಅದು ಎಷ್ಟು ಲಾಭಾಂಶ ಇರಬೇಕು ಅಂತ? ಅದು ಏನಂದ್ರೆ ಒಂದ್ ಮೀಟರ್ ಅಲ್ಲಿ ನಮ್ಗೆ ಎಷ್ಟು, ಈಗ ನಾನು 12 ಸೈಜ್ ತಗೊಂಡಿದ್ದೆ ಅಂತ ಅಂದ್ರೆ 12x12 ಸೈಜ್ 12 inches ತಗೊಂಡಿದ್ದೆ ಅಂದ್ರೆ ಎಷ್ಟು 3 ಬ್ಯಾಗ್ ಆಗುತ್ತೆ. ಅದಕ್ಕೆ ನಾ ಹ್ಯಾಂಡಲ್ ಹಚ್ಬೇಕು, ಜಿಪ್ ಹಚ್ಬೇಕು, ರನ್ನರ್ ಹಚ್ಬೇಕು. ಒಂದ್ ರನ್ನರ್ ಗೆ ನನ್ಗೆ ಏನಂದ್ರೆ 3 rupees ಬೀಳುತ್ತೆ ಸರ್, ಒಂದ್ ಜಿಪ್ ಗೆ ನಂದು 10 rupees ಬೀಳುತ್ತೆ, ಹ್ಯಾಂಡಲ್ ಗೊಂದ 10 rupees ಅರ ಆಗುತ್ತೆ. ಇವಕ್ಕೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು ಒಂದ್ ಬ್ಯಾಗ್ ಎಷ್ಟಾಗುತ್ತೆ, ಆಮೇಲೆ ವರ್ಕರ್ಸ್ ನಾ ಎಷ್ಟು ಕೊಡ್ಬೇಕು, ಅವ್ರು ಒಂದ್ ದಿನಕ್ಕೆ ಎಷ್ಟು ಬ್ಯಾಗ್ ಹೊಲಿತಾರೆ, ಅದ್ರ ಮೇಲೆ ನಾನು ಡಿಸೈಡ್ ಮಾಡ್ಬೇಕು. ಅದನ್ನ ತೆಗೆದ್ಬಿಟ್ಟು ಒಂದ್ ಬ್ಯಾಗ್ ಇಷ್ಟ ಅಂತ ಇಡ್ತೇನೆ ಸರ್. ಸರ್, ಈಗ ತರಬೇತಿಯ ಬಗ್ಗೆ, ಮಹಿಳೆಯರು ತರಬೇತಿಯನ್ನ ಪಡ್ಕೊಂಡು ಒಂದು ಸ್ವ ಉದ್ಯೋಗ ಮಾಡುವ ಬಗ್ಗೆ ನಿಮ್ಮ ಒಂದು ಸಂದೇಶ ಸರ್? ಈ ಆರ್ಸಿಟಿಯಲ್ಲಿ ನಮ್ಗೆ ತುಂಬಾ ಯೂಸ್ ಇದೆ, ಎಲ್ಲರು ತರಬೇತಿ ತಗೋತಾರೆ. ಈಗ ನನ್ ಜೊತೆ ಇದ್ದಾರೆ ತರಬೇತಿ ತಗೊಂಡಿದ್ದಾರೆ, ಬಟ್ ವರ್ಕ್ ಮಾಡ್ತಾ ಇಲ್ಲ. ಅದಕ್ಕೆ ಎಲ್ಲಾರು ತರಬೇತಿ ತಗೊಳ್ರಿ, ಅದನ್ನ ಮುಂದ್ ಯೂಸ್ ಮಾಡ್ಕೊಳ್ರಿ, ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ರಿ. ನಿಮ್ದಾದ ಒಂದು ಎಲ್ಲರಲ್ಲಿ ಜ್ಞಾನ ಇದೆ, ಆ ಜ್ಞಾನವನ್ನ ಯೂಸ್ ಮಾಡ್ಕೊಂಡ್ರೆ ತುಂಬಾ ಸಾಧನೆ ಮಾಡಬಹುದು. ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ ಸವಿತಾ ಅವರೇ. ಆರ್ಸಿಟಿಯಲ್ಲಿ ನೀವು ತರಬೇತಿಯನ್ನ ಪಡ್ಕೊಂಡು ಸ್ವ ಉದ್ಯೋಗವನ್ನ ಮಾಡ್ತಾ ಇದ್ರಿ, ಅದರಲ್ಲಿ ವಿಶೇಷವಾಗಿ ಜೂಟ್ ಬ್ಯಾಗ್ ದೂರದ ಕಲ್ಕತ್ತಾದಿಂದ ಅಥವಾ ವೆಸ್ಟ್ ಬೆಂಗಾಲ್ ಅಲ್ಲಿಂದ ನೀವು ಕಚ್ಚಾ ಪದಾರ್ಥವನ್ನ ತರಿಸಿಕೊಂಡು ಇಲ್ಲಿ ಸೆಣಬಿನ ಚೀಲವನ್ನ ಮಾಡಿ ವಿಲೇವಾರಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರಿ. ತುಂಬಾ ಸಂತೋಷ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇದುವರೆಗೂ ಸ್ವ ಉದ್ಯೋಗವಾಗಿ ಸೆಣಬು ಬ್ಯಾಗ್ ತಯಾರಿಕೆಯ ಅನುಭವವನ್ನು ಹಂಚಿಕೊಂಡವರು ಹಳಿಯಾಳ ತಾಲೂಕಿನ ಸದಾಶಿವನಗರದ ಸವಿತಾ ಮಾಸಳವಾಡ. ಇನ್ನು ಮುಂದೆ ಕೇಳಿ, ಸ್ವ ಉದ್ಯೋಗವಾಗಿ ಮೋಟಾರ್ ರಿವೈಂಡಿಂಗ್ ಕಾರ್ಯನಿರ್ವಹಿಸುತ್ತಿರುವ ಹಳಿಯಾಳದ ಆಕಾಶ್ ರಾಮದಾಸ್ ಪೋಪಳೆ ಅವರೊಂದಿಗಿನ ಮಾತುಕತೆ. ಆಕಾಶ್ ರಾಮದಾಸ್ ಪೋಪಳೆ ಅವರೇ ನಮಸ್ಕಾರ. ನಮಸ್ಕಾರ ಸರ್, ನಿಮಗೂ ನಮಸ್ಕಾರ. ಯುವಕರಾಗಿದ್ದೀರಿ, ಸ್ವಉದ್ಯೋಗ ಮಾಡಬೇಕು ಅನ್ನುವಂತಹ ಒಂದು ಆಸಕ್ತಿಯು ಕೂಡ ನಿಮಗಿದೆ. ಕಳೆದ 3 ವರ್ಷಗಳಿಂದ ಸ್ವಉದ್ಯೋಗವನ್ನ ಮಾಡ್ತಾ ಇದ್ದೀರಿ, ಅದರಲ್ಲೂ ಹಳಿಯಾಳದಲ್ಲಿರುವಂತಹ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಅಥವಾ ಸ್ವಉದ್ಯೋಗ ತರಬೇತಿ ಕೇಂದ್ರದಲ್ಲಿ ನೀವು ತರಬೇತಿಯನ್ನ ಪಡ್ಕೊಂಡಂತವರು. ಈ ತರಬೇತಿಯ ಬಗ್ಗೆ ಹೇಳಿ, ಇದರಲ್ಲಿ ನಿಮಗೆ ಹೇಗೆ ಆಸಕ್ತಿ ಬಂತು, ತರಬೇತಿಯ ಒಂದು ಮಹತ್ವ ಏನು, ಯಾಕಾಗಿ ನಾವು ತರಬೇತಿಯನ್ನ ಪಡಿಬೇಕು ಅಂತ? ತರಬೇತಿ ಯಾಕೆ ಬೇಕಂದ್ರೆ ಸರ್, ಈಗ ನಾವು ನಾರ್ಮಲ್ ಆಗಿ ಸರ್ ಅನ್ಸ್ಕಿಲ್ಡ್ ಪರ್ಸನ್ಸ್ ಇರ್ತದೆ ಸರ್, ನಮ್ಗೆ ಯಾವ್ದೇ ತರ ಸ್ಕಿಲ್ಸ್ ಇರಲ್ಲ ಸರ್. ಸರ್, ಇವಾಗ ನಾವು ಸ್ವಉದ್ಯೋಗ ಮಾಡ್ಬೇಕಂದ್ರೆ ನಮ್ಗೆ ಏನಾದ್ರೂ ಒಂದು ಸ್ಕಿಲ್ ಬೇಕು ಸರ್. ಸ್ಕಿಲ್ ಮಚ್ ಅಂಡ್ ಮೋರ್ ಇಂಪಾರ್ಟೆಂಟ್ ಆಗುತ್ತೆ ಸರ್. ಸರ್, ಯಾವ್ದೋ ಒಂದು ನಾವು ಒಂದು ಉದ್ಯೋಗ ನಾವು ಕಲಿತಾಗ ಸ್ವಉದ್ಯೋಗವಾಗಿ ನಾವು ಏನಾದ್ರೂ ಒಂದು ಸ್ವಂತ ಪ್ರಾರಂಭ ಮಾಡಬಹುದು ಸರ್. ಅದಕ್ಕೋಸ್ಕರ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅದೇ ನಮ್ ಕೆನರಾ ಬ್ಯಾಂಕ್ ದೇಶಪಾಂಡೆ ಆಸಿಟಿ ಒಳಗೆ ಸರ್ ಗುಡ್ ಸ್ಕಿಲ್ ಹೇಳ್ಕೊಡೋ ಅಂತ ಸರ್ ಟೀಚರ್ಸ್ ಸರ್ ಮತ್ತೆ ಅಲ್ಲಿ ಮ್ಯಾನೇಜ್ಮೆಂಟ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸರ್. ಸೊ ಅಲ್ಲಿ ಹೋದ್ರೆ ನೀವು ಸ್ವಯಂ ಉದ್ಯೋಗ ಮಾಡಕ್ಕೆ 100% ನಾನು ಹೇಳ್ತೇನೆ ಸರ್, ನೀವು ಆರಾಮ್ಸೆ ಅಲ್ಲಿ ಕಲಿತು ಒಂದು ಸ್ವಉದ್ಯೋಗವನ್ನು ಸ್ಟಾರ್ಟ್ ಮಾಡಬಹುದು ಸರ್, ಮತ್ತೆ ನಿಮ್ಮ ಫ್ಯೂಚರ್ ನೀವು ಡೆವಲಪ್ ಮಾಡ್ಕೋಬಹುದು ಸರ್. ಈಗ ಮೋಟರ್ ರಿವೈಂಡಿಂಗ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ? ಬೇಸಿಕಲಿ ಸರ್, ನಂದು ಐಟಿ ಎಲೆಕ್ಟ್ರಿಷಿಯನ್ ಆಗಿತ್ತು ಸರ್. ನಂಗೆ ಎಲೆಕ್ಟ್ರಿಕಲ್ ಒಳಗೆ ತುಂಬಾ ವರ್ಕ್ ಮಾಡಬೇಕು ಅಂತ ಹೇಳಿ ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಅದ್ರೊಳಗೆ ಮೋಟರ್ ರಿವೈಂಡಿಂಗ್ ಬ್ಯಾಚ್ ಯಾಕಪ್ಪ ಅಂತಂದ್ರೆ, ಸೊ ಇವಾಗ ನಮ್ಮ ಹರಿಯಾಣ ಸುತ್ತಮುತ್ತ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಸರ್ ಆಲ್ಮೋಸ್ಟ್ ಬೋರ್ವೆಲ್ಸ್ ಜಾಸ್ತಿ. ಸೊ ಮೋಟರ್ ರಿವೈಂಡಿಂಗ್ ಮಾಡಿ ರಿವೈಂಡಿಂಗ್ ನಾನು ಕಲಿಬೇಕು, ರೈತರಿಗೂ ಸುತ್ತ ನಾನು ಕಡಿಮೆ ಖರ್ಚುಗಳಿಗೆ ದಿ ಬೆಸ್ಟ್ ಕ್ವಾಲಿಟಿ ಒಳಗಡೆ ಅವ್ರಿಗೆ ರಿವೈಂಡಿಂಗ್ ಮಾಡಿಕೊಡ್ಬೇಕು, ಮೋಟರ್ನ ಪಂಪ್ ಸೆಟ್ ಇನ್ಸ್ಟಾಲೇಷನ್ ಮತ್ತೆ ರಿಪೇರಿ ಎಲ್ಲ ಮಾಡಬೇಕು. ಅದ್ರ ಜೊತೆಗೆ ಈ ಮೋಟಾರ್ ರಿವೈಂಡಿಂಗ್ ಬ್ಯಾಚಸ್ ಅನ್ನು ಹರಿಯಾಣ ಸುತ್ತಮುತ್ತ ಸ್ಕಿಲ್ಸ್ ಕಡಿಮೆ ಜನ ಇದೆ ಸರ್. ಸೊ ಆ ಸ್ಕಿಲ್ ನಾನು ಕಲಿತೆ ಅಂದ್ರೆ ಆದಷ್ಟು ಜಾಸ್ತಿ ನಾನು ಅದ್ರೊಳಗೆ ಲಾಭ ಪಡ್ಕೋಬಹುದು, ಜನರಿಗೆ ನಾನು ಆದಷ್ಟು ಸೇವೆನೂ ಮಾಡಬಹುದು ಅದರಿಂದ ಅಂತ ಹೇಳಿ ಆ ಮೋಟರ್ ರಿವೈಂಡಿಂಗ್ ಅಂಡ್ ರಿಪೇರ್ ಸರ್ವಿಸಸ್ ಬ್ಯಾಚ್ ನಾಗ್ ಕಲ್ತಿದ್ದೀನಿ ಸರ್. ಅದ್ರ ಜೊತೆಗೆ ಹೋಮ್ ವೈರಿಂಗ್, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ರಿಪೇರ್ಸ್ ಅದು ಮಾಡ್ತೇನೆ ಸರ್, ಮತ್ತೆ ಅದ್ರ ಜೊತೆಗೆ ಎಲೆಕ್ಟ್ರಿಕಲ್ ಸೇಲ್ಸ್ ಸರ್ವಿಸ್ ಮಾಡ್ತೇನೆ ಸರ್. ಈ ಮೋಟರ್ ರಿವೈಂಡಿಂಗ್ ಅಂದ್ರೆ ಏನು ಆಕ್ಚುಲಿ? ಸೊ ಮೋಟರ್ ಅಂದ್ರೆ ಈಗ ಸಬ್ಮರ್ಸಿಬಲ್ ಮೋಟರ್ ಇರ್ತಾವ ಸರ್, ಕೊಳವೆ ಬಾವಿ ಅಂತೇಳಿ, ಕೊಳವೆ ಬಾವಿ ಒಗೆಯುವಂತ ಸಬ್ಮರ್ಸಿಬಲ್ ಮೋಟರ್ ಸರ್. ಅದು 3 ಫೇಸಿಂಗ್ ಇರುತ್ತೆ ಸರ್. ಅದ್ರ ಒಳಗಡೆ ಅದೇನಾಗುತ್ತೆ, ಬುಷ್ ಗಿಶ್ ಎಲ್ಲ ಜಾಮ್ ಮಾಡಿ ಅಥವಾ ವಾಟರ್ ನೀರು ಒಳಗಡೆ ಇರಲಿಲ್ಲ ಅಂದ್ರೆ, ಬೋರ್ ಒಳಗೆ ನೀರಿಲ್ಲ, ಬುಷ್ ಜಾಮ್ ಆಗಿರ್ತದೆ, ವೋಲ್ಟೇಜ್ ವೇರಿಯೇಷನ್ ಆಗಿರುತ್ತೆ, ಆತರ ಪ್ರಾಬ್ಲಮ್ ಆಗಿ ಶಾರ್ಟ್ ಸರ್ಕ್ಯೂಟ್ ಇಂದ ಒಳಗಡೆ ವೈಂಡಿಂಗ್ ಎಲ್ಲ ಸುಟ್ಟು ಹೋಗಿರುತ್ತೆ ಸರ್. ಆತರ ಇದ್ದಾಗ ಪಂಪ್ ಆನ್ ಮಾಡಕ್ ಆಗಲ್ಲ, ಆನ್ ಮಾಡಿ ಸುಟ್ಟು ಹೋಗಿರುತ್ತೆ ಸರ್, ನೀರು ಬರಲ್ಲ. ಸೊ ಅದನ್ನ ಹೊರಗಡೆ ತೆಗೆದು ಅದನ್ನ ಪಂಪ್ ಬುಷ್ ಎಲ್ಲ ಹೊಸದಾಕಿ ರಿವೈಂಡಿಂಗ್ ಮಾಡಿ ಅದನ್ನ ಮತ್ತೆ ರೆಡಿ ಆಸ್ ಇಟ್ ಇಸ್ ರೆಡಿ ಮಾಡಿ ಪಂಪ್ ಜೊತೆಗೆ ನಾವು ಮತ್ತೆ ಇನ್ಸ್ಟಾಲೇಷನ್ ಮಾಡ್ತೇವೆ ಸರ್. ಸೊ ಅದ್ರ ಮೂಲಕ ಮತ್ತೆ ರೈತರಿಗೆ ನೀರು ಬರುತ್ತೆ ಸರ್, ಅವ ಎಲ್ಲ ಹೊಲಗಳಿಗೆ ನೀರು ಬಿಡ್ಕೋಬೇಕು ಅಂತ ಹೇಳಿ ಸರ್. ಅದಕ್ಕೋಸ್ಕರ ನಾನು ಮೋಟರ್ ರಿವೈಂಡಿಂಗ್ ಬ್ಯಾಚ್ ಕಲಿತು ಅದನ್ನ ಪ್ರಾರಂಭ ಮಾಡಿದ್ದೀನಿ ಸರ್. ಈಗ ಸಬ್ಮರ್ಸಿಬಲ್ ಪಂಪ್ ಮತ್ತು ಹೊರಗಡೆ ಇಡುವಂತಹ ಒಂದು ಪಂಪ್, ಇದಕ್ಕೆ ಏನು ವ್ಯತ್ಯಾಸ? ಸಬ್ಮರ್ಸಿಬಲ್ ಪಂಪ್ ಅಂದ್ರೆ ಸರ್, ಅದು ನೀರು ಕೊಳವೆ ಬಾವಿ ಇರುವಂತಹ ಪಂಪ್ ಸರ್, ನೀರು ಬೇಕೇ ಬೇಕು ಸರ್, ನೀರಿಲ್ಲ ಸ್ಟಾರ್ಟ್ ಮಾಡಿದ್ರೆ ಸುಟ್ಟೋಗುತ್ತೆ, ಬಾವಿ ಕೂಡ ಹಾಕ್ತಾರೆ, ಬಾವಿ ಬೇಕಾದ್ರೆ ಹಾಕ್ಬೋದು ಸರ್, ಅದು ಸಬ್ಮರ್ಸಿಬಲ್ ಒಳಗೆ ಬರುತ್ತೆ ಸರ್. ಅದು ಆಮೇಲೆ ಈ ಮೊನೋಬ್ಲಾಕ್ ಮೋಟರ್ಸ್ ಅಂತ ಬರ್ತಾರೆ ಸರ್, ಅಂದ್ರೆ ಇಂಡಕ್ಷನ್ ಮೋಟರ್ಸ್ ಅಂತೇಳಿ ಈ ಇಂಡಸ್ಟ್ರಿ ಯೂಸ್ ಮಾಡ್ತಾರೆ, ಅಥವಾ ಮೊನೋಬ್ಲಾಕ್ಸ್ ಇವಾಗ ಮನೆಯೊಳಗೆಲ್ಲ ಯೂಸ್ ಮಾಡ್ತಾರೆ ಸರ್, 1/2 HP 1 HP ಮೋಟರ್ಗಳು ಯೂಸ್ ಮಾಡ್ತಾರೆ ಸರ್. ಅವೆಲ್ಲ ನೀರು ಹೊರಗಡೆ ಇರುವಂತಹ ಮೋಟರ್ಗಳು ಸರ್, ಅದಕ್ಕೆ ಬಾವಿ ಪಕ್ಕದಲ್ಲಿ ಇಟ್ಟು ನೀರನ್ನ ಜಕ್ಕೊಂಡು ಲಿಫ್ಟ್ ಮಾಡಬಹುದು ಸರ್. ಸೊ ಈ ಮೋಟರ್ ಇದು ಸಬ್ಮರ್ಸಿಬಲ್ ಹೆಂಗಿರುತ್ತೆ ಅಂದ್ರೆ ಸರ್, ಕೊಳವೆ ಬಾವಿಗಳಲ್ಲಿ ನೀರನ್ನ ಕಳಿಸಿ ಅದ್ರ ಎಲ್ಲ ವೈರ್ಗಳೆಲ್ಲ ಕಳಿಸಿ ಅದರಿಂದ ನೀರನ್ನ ಪಂಪ್ ಸ್ಟಾರ್ಟ್ ಮಾಡಿ ನೀರನ್ನ ಮೇಲ್ಗಡೆ ತಕೊಂಡು ಸರ್, ಇದು ಪ್ರಕ್ರಿಯೆ ಸಬ್ಮರ್ಸಿಬಲ್ ಅಂತ ಸರ್. ಮೇಲ್ಗಡೆ ಇರುವಂತಹ ಇಂಡಕ್ಷನ್ ಮೋಟರ್ಸ್ ಅಥವಾ ಮೊನೋಬ್ಲಾಕ್ ಮೋಟರ್ಸ್ ಅಂತ ಕರೀತಾರೆ ಸರ್. ಏನ್ ಇದಕ್ಕೆ ವ್ಯತ್ಯಾಸ ಏನು ಮತ್ತು ಇದರ ಅನುಕೂಲತೆ ಏನು? ಹೊಲದೊಳಗೆಲ್ಲ ಸರ್ ಈಗ 3 ಫೇಸ್ ಮೋಟರ್ಸ್ ಯೂಸ್ ಮಾಡ್ಬೇಕು ಸರ್, ಕೊಳವೆ ಬಾವಿ ಅನುಕೂಲಿಸಿ ಸಬ್ಮರ್ಸಿಬಲ್ ಮೋಟರ್ಸ್ ಹಾಕ್ಬೋದು ಸರ್. ಹಾಕಿ ನೀರು ತರಬೇಕು ಸರ್, ಅದಕ್ಕೆಲ್ಲ ಅಷ್ಟು 300-500 ಫೀಟ್ ಅಷ್ಟು ಡೀಪ್ ಆಗಿ ಪೈಪ್ ಎಲ್ಲ ಹಾಕಿ ಮೇಲ್ಗಡೆ ಮೋಟರ್ ಇಟ್ಟು ಜಗಕ್ಕೆ ಬರಲ್ಲ ಸರ್. ಅದೇ ಸಬ್ಮರ್ಸಿಬಲ್ ಒಳಗಡೆ ಕಳಿಸ್ಬಿಟ್ರೆ ಪೈಪ್ ಮೇಲ್ಗಡೆ ಅಟ್ಯಾಚ್ ಮಾಡಿರ್ತದೆ ಸರ್ ಪಂಪಿಗೆ, ನೀರು ಬರುತ್ತೆ ಸರ್ ಅದು ಈಸಿಲಿ. ಅದಾದ್ಮೇಲೆ ಇದು ಕಡಿಮೆ ಖರ್ಚು ಆಗುತ್ತೆ ಸರ್, ಈ ವೈಂಡಿಂಗ್ ರಿವೈಂಡಿಂಗ್ ಕೂಡ ಬುಷ್ ಆಗಲಿ ರಿವೈಂಡಿಂಗ್ ಆಗಲಿ ಆಲ್ಮೋಸ್ಟ್ ನಿಮ್ಗೆ ಕತ್ತತ್ರ ಚಲೋ ಒಳ್ಳೆ ಕ್ವಾಲಿಟಿ ಒಳಗೆ ಬೇಕಪ್ಪ ಅಂದ್ರೆ 2.5-3 ಸಾವಿರ ಒಳಗಡೆ ಕಡಿಮೆ ಖರ್ಚು ಒಳಗಡೆ ಒಬ್ಬ ರೈತರಿಗೆ ಒಂದು 5 ವರ್ಷ 6 ವರ್ಷ 7 ವರ್ಷ ಈ ತರ ಚೆನ್ನಾಗಿ ಪಂಪ್ ನೀರನ್ನ ಎತ್ಕೊಳ್ಳಕ್ಕೆ ಯೂಸ್ ಮಾಡಬಹುದು ಸರ್. ಇಂಡಕ್ಷನ್ ಮೋಟರ್ ಏನಾಗುತ್ತೆ ಸರ್, ಇದು 1/2 HP ಮನೆಗೋಸ್ಕರ, ಅಷ್ಟೇ ಅಷ್ಟೇ ಒಂದು ಫ್ಯಾಮಿಲಿ 2 ಫ್ಯಾಮಿಲಿ ಇರ್ತಾವ ಅಂದ್ರೆ ಅವಕ್ಕೆಲ್ಲ 1 HP 1/2 HP ಮೋಟರ್ಸ್ ಗಳನ್ನ ಯೂಸ್ ಮಾಡ್ತಾರೆ ಸರ್. ಆಕ್ಚುಲಿ ಈ ಯಾವ್ಯಾವ ಸಂದರ್ಭಗಳಲ್ಲಿ ಈ ಸಬ್ಮರ್ಸಿಬಲ್ ಪಂಪ್ಗಳು ಹಾಳಾಗ್ತವೆ? ಸರ್, ಸಬ್ಮರ್ಸಿಬಲ್ ಪಂಪ್ ಹಾಳಾಗೋದು ಮೇನ್ ಅಂದ್ರೆ ಸರ್ ಅದ್ರೊಳಗೆ ಬುಷ್ ಇರುತ್ತೆ ಸರ್, ಒಳಗಡೆ ರೋಟರಿಗೆ ಒಂದು ಬುಷ್ ಇರುತ್ತೆ, ಆ ಬುಷ್ ಸವಿದಿರುತ್ತೆ ಸರ್, ಅದು ಸವಿದಿರುತ್ತೆ, ಸವಿದು ಏನಾಗುತ್ತೆ ಸರ್, ಅದು ತ್ರಿಗೋಕ್ಸ್ ಅಟ್ಯಾಚ್ಮೆಂಟ್ ಸಿಕ್ಕಿರಂಗಿಲ್ಲ, ಆ ಕಾರಣಕ್ಕೋಸ್ಕರ ಸರ್ ಒಂದೊಂದ್ಸಲ ಅದು ಸುಟ್ಟು ಹೋಗ್ಬಿಡುತ್ತೆ ಸರ್ ಮೋಟರ್. ಆಮೇಲೆ ನೀರಿಲ್ಲದೆ ನಾವು ಬೋರ್ ಚಾಲು ಮಾಡಿದ್ರು ಅವಾಗ ಸುಟ್ಟು ಹೋಗುದು ಸರ್. ಆಮೇಲೆ ಈ ಪ್ರಿವೆಂಟರ್ ಅಂತ ಇರ್ತಾವ ಸರ್, ಕೆಲವೊಂದು ಮೋಟರ್ಗೆ ಸೇಫ್ಟಿ ಕೊಡುವಂತ ಪ್ರಿವೆಂಟರ್ಗಳು ಡಿವೈಸ್ ಸ್ಟಾರ್ಟ್ಗಳು ಇರ್ತಾವೆ ಸರ್, ಅಲ್ಲೆಲ್ಲ ಶಾರ್ಟ್ ಸರ್ಕ್ಯೂಟ್ ಯಂತ್ರನು ಕೂಡ ಅದು ಹಾಳಾಗುತ್ತೆ ಸರ್ ಅವಾಗ ಕೂಡ. ಈಗ ಮೋಟರ್ ನ ಹೊರಗೆ ತೆಗೆಯೋದಕ್ಕಿಂತ ಮೊದಲೇ ನಿಮ್ಗೆ ಇಂತಹ ಕಾರಣಕ್ಕಾಗಿ ಅದು ಹಾಳಾಗಿದೆ ಅಂತ ಗೊತ್ತಾಗ್ತದೆ ಅಥವಾ ಹೊರಗೆ ತೆಗೆದ ಮೇಲೆ ನೋಡಬಹುದು? ಅವಾಗ ಹೊರಗಡೆನೆ ನಾವು ಮೋಟರ್ ನ ವೈರ್ಗಳನ್ನ ಶಾರ್ಟ್ ಮಾಡಿ ಚೆಕ್ ಮಾಡಿದ್ವಿ ಸರ್, ಅದು ಸ್ಪಾರ್ಕ್ ಬರ್ತಾ ಇದೆ ಅಂತಂದ್ರೆ 3 ಫೇಸ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಅದಕ್ಕೋಸ್ಕರ ಹಂಗಾಗಿದೆ. ಇಲ್ಲಾಂದ್ರೆ ನಾವು ಮೆಗ್ಗರ್ ಇತ್ತು ಸರ್, ಮೆಗ್ಗರಿಂದ ಚೆಕ್ ಮಾಡಿದ್ವಿ ಸರ್, ಅದ್ರಿಂದ ಅದು ಅರ್ಥ ಆಗಿದೆ ಅಂದ್ರೆ ಅದು ಹೋಗಿದೆ ಅಂತ ಅರ್ಥ ಸರ್, ಬಾಡಿ ಶಾರ್ಟ್ ಆಗಿರುತ್ತೆ ಸರ್. ಸಾಮಾನ್ಯವಾಗಿ ಈಗ ಬೋರ್ವೆಲ್ ಇಂದ ಮೋಟರ್ ನ ಹೊರಗೆ ತೆಗಿಬೇಕಿದ್ರೆ ಬಹಳಷ್ಟು ತ್ರಾಸದಾಯಕ, ತುಂಬಾ ಕೆಲಸ ಇದೆ ಅಂತ ಅದೆಲ್ಲ ಇವಾಗ ಟ್ರ್ಯಾಕ್ಟರ್ ಇಲ್ಲ ಸರ್, ಅದಕ್ಕೆ ಒಂದು ಚೈನ್ ಪುಲ್ಲರ್ ಅಂತ ಬರುತ್ತೆ ಸರ್, ಅದಕ್ಕೆ ಟ್ರ್ಯಾಕ್ಟರ್ಗೆ ಗೇರ್ ಇರುತ್ತೆ, ಅದನ್ನೆಲ್ಲ ಕನೆಕ್ಟ್ ಮಾಡಿ ಅದನ್ನ ಮೇಲ್ಗಡೆ ಆರಾಮ್ಸೆ ಮೋಟರ್ನ ಎತ್ತೆ ಸರ್. ಈ ಸೈಡ್ ಎಲ್ಲ 100-200 feet ನ ಚೈನ್ ಪುಲ್ಲರ್ ಇಂದ ಎತ್ತೇವಿ. ಇವಾಗ ಬಹಳ 500-600 ಇದೆ, ಟ್ರ್ಯಾಕ್ಟರ್ ಇಂದ ಎತ್ತು ಬರ್ತೇವೆ ಸರ್. ಅದ್ರ ಬಿಸಿ ಆಗುತ್ತೆ ಪ್ರೊಸೆಸ್, ಹೆಚ್ಚು ತೂಕ ಇರೋದಿಲ್ಲ. ಹಾ ಇಲ್ಲ, ಇದು ತೂಕ ಇರುತ್ತೆ ಸರ್, ಅದರಿಂದ ಅದು ಏನಷ್ಟು ಅನ್ಸುದಿಲ್ಲ ಸರ್, ಸೀರಿ ಅಷ್ಟೇ ಇದು ಅನ್ಸಂಗಿಲ್ಲ, ಭಾರ ಅನ್ಸಲ್ಲ ಸರ್. ಅದು ಈ ರಿವೈಂಡಿಂಗ್ ಅಂದ್ರೆ ಏನು, ಅದನ್ನ ಹೇಗೆ ಮಾಡ್ತೀರಿ ನೀವು? ರಿವೈಂಡಿಂಗ್ ಅಂದ್ರೆ ಸರ್, ಈಗ ಅದ್ರೊಳಗೆ ಪಿ ಸಿ ಕಾಪರ್ ಇರುತ್ತಲ್ಲ ಸರ್, ಕಾಪರ್ ಗೇಜ್ ಚೆಕ್ ಮಾಡ್ಬಿಟ್ಟು, ಟರ್ನ್ಸ್ ಚೆಕ್ ಮಾಡ್ಬಿಟ್ಟು, ಕಾಯಿಲ್ಗಳನ್ನ ಚೆಕ್ ಮಾಡ್ಬಿಟ್ಟು, ಅದ್ರೊಳಗೆ 2 ಕನೆಕ್ಷನ್ ಮಾಡ್ಬೇಕಾಗತ್ತೆ ಸರ್. ದೊಡ್ಡ ಮೋಟರ್ ಅಂದ್ರೆ ಸ್ಟಾರ್ ಡೆಲ್ಟಾ ಕನೆಕ್ಷನ್ ಇರುತ್ತೆ, ಅಥವಾ ಸ್ಟಾರ್ 3 phase ಅಷ್ಟೇ ಅಂದ್ರೆ, ಈಗ 5 HP ಮೋಟರ್ ಇದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಟಾರ್ ಒಂದು ಸ್ಟಾರ್ ಕನೆಕ್ಷನ್ ಮಾಡಿ ಒಂದ್ ಮೇಲ್ಗಡೆ ಒಂದು RYB 3 ವೈರ್ನ ತೆಗೆದು ಅದಕ್ಕೆಲ್ಲ ಕೇಬಲ್ ಕನೆಕ್ಟ್ ಮಾಡಿ ಒಳಗಡೆ ಮತ್ತೆ ಫಿಟ್ ಮಾಡಿ ಬಿಡ್ತೇವೆ ಸರ್. ಅದಕ್ಕೆ ರಿವೈಂಡಿಂಗ್ ಮಾಡ್ತೇವೆ ಸರ್, ಯಾಕಂದ್ರೆ ಅರ್ಥ ಆಗಿರ್ಬಾರ್ದು, ಒಂದು ಅರ್ಥ ಆಯ್ತು ಅಂದ್ರೆ ಬಾಡಿ ಗಾರ್ಡ್ ತಂದ್ರೆ ನೀರು ಉಪಸ್ತ ಕರೆಂಟ್ ಫ್ಲೋ ಆಗುವಂತ ಚಾನ್ಸಸ್ ಇರುತ್ತೆ ಸರ್, ಅದರಿಂದ ರೈತರಿಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಅದನ್ನ ಚೆಕ್ ಮಾಡ್ಬಿಟ್ಟು ಮಾಡ್ತೇವೆ ಸರ್. ಈಗ ಇಂಥ ಒಂದು ಮೋಟರ್ ರಿವೈಂಡಿಂಗ್ ಮಾಡುವಂತಹದ್ದು ಅಥವಾ ಸರ್ವಿಸಿಂಗ್ ಮಾಡುವಂತಹದ್ದು, ಇದಂತ ಮಾಡುವುದಕ್ಕೆ ಘಟಕವನ್ನು ಸ್ಥಾಪನೆ ಮಾಡ್ಲಿಕ್ಕೆ ನೀವು ಬೇರೆ ಯಾವ್ದಾದ್ರು ಯೋಜನೆ ಸಾಲ ಪಡ್ಕೊಂಡ್ರೆ ಹೇಗೆ? ಹಾ ಹೌದು ಸರ್, ಸ್ಟಾರ್ಟಿಂಗ್ ಸರ್ ನಾನು ಈಗ ಟ್ರೈನಿಂಗ್ ಕಂಪ್ಲೀಟ್ ಆದ್ಮೇಲೆ ಒಂದ್ ವರ್ಷ ಫೀಲ್ಡ್ ವರ್ಕ್ ಮಾಡಿದೆ ಸರ್. ಆಕ್ಚುಲಿ ಒಂದ್ ವರ್ಷ ಫೀಲ್ಡ್ ವರ್ಕ್ ಮಾಡಿ ಇಲ್ಲೊಂದು 70-80% ಫೀಲ್ಡ್ ಹೋಗೋದ್ ಕೂಡ ಬೇರೆ ಬೇರೆ ತರದ ಪ್ರಾಬ್ಲಮ್ಸ್ ಕಂಡು ಬಂದ್ವಿ ಸರ್ ನಂಗೆ. ಸೊ ಆ ಪ್ರಾಬ್ಲಮ್ಸ್ ಗಳನ್ನ ಫೈಂಡ್ ಮಾಡಿ ಅದನ್ನ ಯಾತ್ರ ಒಂದು ಸಾಲ್ವ್ ಮಾಡ್ಬೇಕು ಅನ್ನೋದೆಲ್ಲ ಕಲಿತೆ ಸರ್. ಕಲಿತು ಅದಾದ್ಮೇಲೆ ಮಾರ್ಕೆಟಿಂಗ್ ಎಲ್ಲ ತಿಳ್ಕೊಂಡು ಯಾತ್ರ ಎಲ್ಲಿಂದ ಮೆಟೀರಿಯಲ್ ಎಲ್ಲಿಂದ ಇಂಪೋರ್ಟ್ ಮಾಡ್ಬೇಕು, ಯಾತ್ರ ಒಂದು ಅದಕ್ಕೆ ಬೇಕಾದ ಒಂದು ಇಕ್ವಿಪ್ಮೆಂಟ್ಸ್ ಯಾವ್ಯಾವ ಇರ್ತವೆ ಅದನ್ನೆಲ್ಲ ತಿಳ್ಕೊಂಡು ಅದಾದ್ಮೇಲೆ ನನ್ನ ಹತ್ರ ಒಂದು ಎಲ್ಲ ದುಡ್ದು ಒಂದು 2 lakh ಸೇವ್ ಮಾಡಿದ್ದೆ ಸರ್. ಆಮೇಲೆ ಬ್ಯಾಂಕ್ ಇಂತ ಇಲ್ಲೇ ಸರ್ ಹತ್ರ ಬಂದಿದ್ದೆ ಸರ್, ಅವಾಗ ಕುಮಾರ್ ಸರ್ RCT ಹೋಗಿ ಬಂದೆ, ಭೇಟಿ ಆದೆ. ಆಮೇಲೆ ಅವರು ಸಿಂಡಿಕೇಟ್ ಕೆನರಾ ಬ್ಯಾಂಕ್ ಅವ್ರಿಗೆ ಅಪ್ರೋಚ್ ಮಾಡಿ ಅಲ್ಲಿಂದ ನಂಗೆ ಸ್ಟಾರ್ಟಿಂಗ್ 2 lakh ಲೋನ್ ಕೊಟ್ಟಿದ್ದೆ ಸರ್. ಯಾವ ಯೋಜನೆಯಲ್ಲಿ ಇದು ಸಾಲ ಸಿಕ್ತು ನಿಮಗೆ ಸರ್? ಇದು ಸ್ವಯಂ ಯೋಜನೆ ಸರ್, ಸ್ವಾಮಿತ್ವ ಅಂದ್ರೆ ಸರ್ ಬಿಸ್ನೆಸ್ ಲೋನ್ ಅಂತ ಕೊಡ್ತಾರೆ ಸರ್, ಸ್ವಉದ್ಯೋಗ ಸಾಲ ಅಂತ ಕೊಡ್ತಾರೆ ಸರ್ ಆ ಲೋನ್ ಸರ್. ಇದಕ್ಕೆ ಯಾವ ತರ ಗೌರ್ಮೆಂಟ್ ನ ಸಬ್ಸಿಡಿ ಏನಿರಲ್ಲ ಸರ್, 2 lakh ಇಂಟ್ರೆಸ್ಟ್ ಇರುತ್ತೆ ಸರ್, ಅಷ್ಟು ಇಂಟ್ರೆಸ್ಟ್ ಕಟ್ಬೇಕು ಮತ್ತೆ ಅಸಲು ಕಟ್ಬೇಕಾಗುತ್ತೆ ಸರ್. ಆಮೇಲೆ ಅದನ್ನ ತಗೊಂಡು ಇದು ಘಟಕವನ್ನು ಸ್ಥಾಪನೆ ಮಾಡಿದೆ ಸರ್, ಸ್ಟಾರ್ಟ್ ಮಾಡಿ ಆಮೇಲೆ ಈಗ 2 years ಆಯ್ತು ಸರ್. ಯಾವ್ದೆಲ್ಲ ಮಿಷಿನರಿ ಏನಾದ್ರು ಬೇಕಾಗ್ತದೆ ಇದಕ್ಕೆ? ಮಷಿನರಿ ಅಂತೇನಿಲ್ಲ ಸರ್, ಇದಕ್ಕೆ ನಾರ್ಮಲ್ ಇದೆ ಸರ್, ಅಷ್ಟೊಂದು ಡಿಫಿಕಲ್ಟ್ ಕೈಲಿಂದ ಮಾಡೋದು ಸರ್. ಇದು ಕೈಲಿಂದ ಮಾಡುವಂತ ಒಂದು ಪ್ರೊಸೆಸ್ ಇರುತ್ತೆ ಸರ್. ಕಾಪರ್ ವೈರ್ ಅಲ್ಲಿ ತಗೊಂಡ್ಬರ್ತೀವಿ ಸರ್. ಇದೆಲ್ಲ ಮೇನ್ ಹುಬ್ಳಿ ಇಂದ್ರೆ ಸರ್, ನಮ್ಗೆ ಯಾತ್ರೆ ಆಗೋದಲ್ಲೇ ಮೇನ್ ಡಿಸ್ಟ್ರಿಬ್ಯೂಟರ್ ಸರ್. ಸೊ ಅಲ್ಲಿಂದ ನಾವು ತಗೊಂಡ್ಬಂದು ಇಲ್ಲಿ ನಾವು ಆರ್ಡರ್ ಕೊಟ್ರೆ ನಿಮ್ಗೆ ನಿಮ್ಮ ಬರ್ ಸರ್, ನಮ್ಗೆ ಬೇಕಾದಂತ ಮೆಟೀರಿಯಲ್ ಬಿಲೋ ಒಂದು ಪಾರ್ಸಲ್ 20,000-30,000 ಎಬ್ ಆಗುತ್ತಂದ್ರೆ ನಮ್ಗೆ ಅಲ್ಲಿಂದನೇ ಪಾರ್ಸಲ್ ಬರುತ್ತೆ ಸರ್. ಅದು ಒನ್ ಡೇ ಬಿಫೋರ್ ಒಂದು ಹಾಕಿದೆ ಅಂದ್ರೆ ಮೊರ್ನೇ ದಿನ ಅಂದ್ರೆ ಬರುತ್ತೆ ಮೆಟೀರಿಯಲ್. ಸೊ ಅದನ್ನೆಲ್ಲ ತಗೊಂಡು ನಾವು ಅದನ್ನ ಇನ್ಸ್ಟಾಲೇಷನ್ ಮಾಡಿ ಮತ್ತೆ ಹೋಗಿ ಇನ್ಸ್ಟಾಲ್ ಮಾಡಿ ಅವ್ರಿಗೆ ನೀವು ಬರಂಗ್ ಮಾಡ್ಕೊಟ್ಬಿಡ್ತೇವೆ ಸರ್ ರೈತರಿಗೆ. ಈಗ ಕಸ್ಟಮರ್ ಅನ್ನ ಸ್ಯಾಟಿಸ್ಫೈ ಮಾಡುವಂತದ್ದು ಅಥವಾ ಅವರನ್ನ ತೃಪ್ತಿ ಪಡಿಸುವಂತದ್ದು ಹೇಗೆ? ಮೇನ್ ಅಂದ್ರೆ ಸರ್ ಕ್ವಾಲಿಟಿ ಆಫ್ ದ ವರ್ಕ್ ಸರ್. ಕಸ್ಟಮರ್ ಇವಾಗ ಒಂದು 3 ಕೊಟ್ಟು ಎಲ್ಲ ರಿಪೇರಿ ಮಾಡ್ಸ್ಕೊಂಡು ಇನ್ಸ್ಟಾಲೇಷನ್ ಎಲ್ಲ ಮಾಡ್ಸ್ಕೊಂಡ್ರೆ ಸೊ ಅವ್ರಿಗೆ ಮಿನಿಮಮ್ ಒಂದು 4-5 years ಅವ್ರಿಗೆ ಯಾವ್ದೇ ತರ ಟೆನ್ಷನ್ ಇರಬಾರ್ದು ಸರ್. ಬಟನ್ ಹೊಡೆದ್ರೆ ನೀರು ಬರ್ತಾ ಇರ್ಬೇಕು ಸರ್ ಅವ್ರಿಗೆ. ಸೊ ಆ ತರ ನೀವು ಕ್ವಾಲಿಟಿ ಆಫ್ ವರ್ಕ್ ಮಾಡಿ ಕೊಟ್ರೆ ಒಂದಿಂದ್ರೆ ಅದೇ ತರ ಆಯ್ತು ಸರ್. ನಾವು ಸ್ಟಾರ್ಟಿಂಗ್ ಜಾಸ್ತಿ ವಿಚಾರ ಕ್ವಾಲಿಟಿ ಬಗ್ಗೆ ವಿಚಾರ ಮಾಡಿವಿ ಸರ್. ನಾವು ಏನ್ ಅಸೆಂಬ್ಲಿ ಮಾಡ್ತೀವಿ, ರಿವೈಂಡಿಂಗ್ ಏನ್ ಮಾಡ್ತೀವಿ, ಎಲ್ಲಾ ತರದ ಇಕ್ವಿಪ್ಮೆಂಟ್ಸ್ ಬಗ್ಗೆ ಆಗ್ಲಿ, ಅದ್ರದ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ರಿವೈಂಡಿಂಗ್ ಮಾಡೋದು, ಅದ್ರಲ್ಲೆಲ್ಲ ಇರ್ತಲ್ಲ ಸರ್, ಅದೆಲ್ಲ ಮಾಡಿ ಕ್ವಾಲಿಟಿ ಆಫ್ ವರ್ಕ್ ಕೊಟ್ಟಾಗ ನಮ್ಗೆ ಒಂದರಿಂದ ಒಂದು ಈ ತರ ಸುತ್ತಮುತ್ತ ಸಾಮಾನ್ಯ ಈಗ ಇಲ್ಲ ಅಂದ್ರೆ 27 ಹಳ್ಳಿಗಳದ್ದು ರಿವೈಂಡಿಂಗ್ ಸುತ್ತ ನಾವೇ ಮಾಡ್ತಾ ಇದ್ದೀವಿ ಸರ್. 27 ಹಳ್ಳಿಗಳಿಗೆ ಹೋಗ್ತೇವೆ ಸರ್ ರಿವೈಂಡಿಂಗ್ ಮಾಡ್ಲಿಕ್ಕೆ ಸರ್. ಸಾಮಾನ್ಯವಾಗಿ ಹೋಗಿ ದಾಂಡೇಲಿವರೆಗೂ ಹೋಗ್ತೇವೆ ಸರ್, ಅಳ್ಳಾವ್ರ ಮಠ ಹೋಗ್ತೇವೆ ಸರ್, ರಾಮನಗರ ಮಠನೂ ಹೋಗಿರ್ತೀನಿ ಸರ್ ರಿವೈಂಡಿಂಗ್ ಮಾಡ್ಲಿಕ್ಕೆ ಸರ್. ಮಾಡಿ ಬರ್ತೇವೆ ಸರ್. ಅದ್ರ ಜೊತೆಗೆ ಅಪ್ಲಯನ್ಸಸ್ ಸರ್, ಇದು ಹೆಂಗಿರುತ್ತೆ ಪ್ರೊಸೆಸ್ ಅಂದ್ರೆ 3-4 months ಇದೆ ಸರ್ ಸೀಸನ್ ಸರ್. ಇದು ಅಂದ್ರೆ ರೈತರು ಈ ಸಲ ಎಲ್ಲ ಕಬ್ಬು ಬೆಳೀತಾರೆ, ಕಬ್ಬು ಬೆಳೆದ್ಮೇಲೆ ನೀರು ಹಾಕ್ತಾರೆ ಸರ್, ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಬೋರ್ ಸ್ಟಾರ್ಟ್ ಮಾಡ್ಲಾ ಬಂದಿರ್ತಾರೆ ಸರ್ ಅವರು. ಸರ್ ಕೆಲವೊಂದು ಸ್ಟಾರ್ಟ್ ಮಾಡ್ತಾರೆ ಸರ್. ಈಗ ಬಂದಿಟ್ಟಾಗ ಏನಾದ್ರೆ ಸರ್, ನಮ್ಗೆ ಸೀಸನ್ ಕೆಲಸ ಇರುತ್ತೆ ಸರ್, 4 ಅದಾದ್ಮೇಲೆ ಕೆಲಸ ಸಿಗಲ್ಲ ಸಬ್ಮಿಸಿಬಲ್ ಮೈನರ್ ಇರ್ತದೆ ಸರ್, ಅದಷ್ಟೇ ಬಾಳಿನ ಆಗಲ್ಲ. ಅದಕ್ಕೋಸ್ಕರ ನಾವು ಮಲ್ಟಿ ಸ್ಕಿಲ್ ಸರ್ ಅಂದ್ರೆ ಇದ್ರ ಜೊತೆಗೆ ಮಹಿಳೆಯರು ಯೂಸ್ ಮಾಡುವಂತ ಅಪ್ಲಯನ್ಸಸ್ ಗಳನ್ನ ರಿಪೇರಿ ಮಾಡೋದು, ಅದನ್ನ ಸ್ಪೇರ್ ಪಾರ್ಟ್ಸ್ ಗಳನ್ನ ಅಸೆಂಬ್ಲಿ ಮಾಡೋದು ಇದನ್ನೆಲ್ಲ ಕಲ್ತೆ ಸರ್. ಮತ್ತೆ ಹೆಚ್ಚಿಗೆ ಒಂದು ನಿಮ್ಗೆ ಇದ್ರ ಒಳಗಡೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಅಂದ್ರೆ ಲಾಂಗ್ ಟೈಮ್ ನಿಮ್ಗೆ ಬಿಸ್ನೆಸ್ ಮಾಡಬಹುದು ಸರ್. ಅದಕ್ಕೋಸ್ಕರ ಮತ್ತೆ ಇದ್ರ ಒಳಗಡೆ ಹೋಮ್ ಅಪ್ಲಯನ್ಸಸ್ ಬಗ್ಗೆ ಎಲ್ಲ ತಿಳ್ಕೊಂಡು ಅದನ್ನೆಲ್ಲ ಕಲ್ತು ಅದನ್ನ ಸ್ಟಾರ್ಟ್ ಮಾಡಿದ್ವಿ ಸರ್. ಅದಾದ್ಮೇಲೆ ಮನೆ ವೈರಿಂಗ್ ಸರ್, ಈ ಕನ್ಸ್ಟ್ರಕ್ಷನ್ ವೈರಿಂಗ್ಸ್ ಗಳು 2 BHK 3 BHK ಅಪಾರ್ಟ್ಮೆಂಟ್ ವೈರಿಂಗ್ಸ್ ಈ ತರ ಎಲ್ಲ ಹಿಡಿದು ಅದನ್ನು ಮಾಡ್ತೇವೆ ಸರ್. ಹುಡುಗರು ಇದ್ದಾರೆ ಸರ್, ಈಗ ನಾನು ಫಸ್ಟ್ ಸ್ಟಾರ್ಟಿಂಗ್ ನಾನು ಒಬ್ಬನೇ ಸ್ಟಾರ್ಟ್ ಮಾಡಿ ಆಮೇಲೆ 2 ಜನ ಇದ್ದೆ ಸರ್, ಈಗ 6 ಜನ ಹುಡುಗರಿದ್ದಾರೆ ಸರ್. ನಿಮ್ಮ ಅಂಡರ್ನಲ್ಲಿ ಕೆಲಸ ಮಾಡ್ತಾರೆ ಸರ್ ಹುಡುಗರು. ನೀವು ಸ್ವಉದ್ಯೋಗ ಆಗುವುದ್ರ ಜೊತೆಗೆ ಬೇರೆಯವರಿಗೂ ಕೂಡ ಉದ್ಯೋಗ ಕಳಿಸ್ತಾರೆ, ಅವ್ರಿಗೂ ಸಹ ಒಂದು ಸ್ವಾವಲಂಬಿ ಆಗಿ ಬದುಕಬೇಕು ಕಲಿಸಬೇಕು ಅನ್ನೋದು ನನ್ನ ಉದ್ದೇಶನೂ ಕೂಡ ಅದೇ ಆಗುತ್ತೆ ಸರ್, ಸಂಸ್ಥೆ ಉದ್ದೇಶ ಕೂಡ ಅದೇ ಆಗುತ್ತೆ ಸರ್. ಇದು ಮೋಟರ್ನ ಒಂದು ಲೈಫ್ ಅಥವಾ ಒಂದು ಅದರ ಜೀವಿತಾವಧಿಯನ್ನು ಹೆಚ್ಚಿಸುವಂತ ಆತರ ಇಲ್ಲ ಸರ್, ಬೇಗ ಹಾಳಾಗದೆ ಇರಂಗ ಯೂಸ್ ಮಾಡ್ಬೇಕಂದ್ರೆ ಸರ್. ಈಗ ಹೊಸ ನಾವೇನು ಇವಾಗ ಕ್ವಾಲಿಟಿ ಫಸ್ಟ್ ಮೇನ್ ಅಂದ್ರೆ ಸರ್ ಕ್ವಾಲಿಟಿ ಆಫ್ ಮಟೀರಿಯಲ್ ಸರ್, ಅದೇ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಆತರ ಕಮ್ಮಿ ಇರುತ್ತೆ, ಆತರ ಅದರ ಪ್ಯಾರಾಮೀಟರ್ಸ್ ಏನಿರುತ್ತೆ ಅದೆಲ್ಲ ತಿಳ್ಕೊಂಡು ಸರ್ ಒಂದು ಗುಡ್ ಕ್ವಾಲಿಟಿ ಆಫ್ ಮಟೀರಿಯಲ್ ನಾವು ಫಸ್ಟ್ ಚಾಯ್ಸ್ ಮಾಡ್ಬೇಕು ಸರ್. ಅದಾದ್ಮೇಲೆ ಇನ್ಸ್ಟಾಲೇಷನ್ ಆದ್ಮೇಲೆ 2 HP 3 HP 5 HP ಅಂತ ಹೇಳ್ತಾರಲ್ಲ, ಅದು ಯಾವ ಆಧಾರದ ಮೇಲೆ ನಿರ್ಧಾರ ಆಗೋದು ಸರ್? ಅದು 5 HP ಮೋಟರ್ಸ್ ಗಳೆಲ್ಲ ಸರ್ ಅವು ಅದು ಹಾರ್ಸ್ ಪವರ್ ಸರ್ ಅದು, ಅಂದ್ರೆ ಅಷ್ಟು ಸ್ಪೀಡ್ ಒಳಗೆ ಅಷ್ಟು HP ಒಳಗೆ ಅದು ನೀರು ಎಷ್ಟು ಪುಲ್ ಮಾಡುತ್ತೆ ಸರ್ ಮೇಲೆಗಡೆ, ಇಲ್ಲ ಸರ್ 5 HP ನೀವು ಅಷ್ಟೇ ಮೋಟರ್ದು ನೀವು 5 HP ಹಾಕ್ಬೋದು. ಪಂಪ್ ಸೆಟ್ ಗಳು ಸರ್, ಪಂಪ್ ಗಳು ಇರ್ತಾವೆ ಮೇಲೆಗಡೆ, ಆ ಪಂಪ್ ಗಳು ಇಷ್ಟ ಹೈಟ್ಗೆ ಇಷ್ಟು ಬೇಕಾಗುತ್ತೆ ಅಂತ ಹೇಳಿ ಮಾಡ್ತದೆ. ಇದು V4 ಮೋಟರ್ ಒಳಗೆ 15 ಒಂದು ಫಿಂಗ್ಲರ್ 15, V6 ಒಳಗಡೆ ಒಂದಕ್ಕೆ 30 ಮಿನಿಮಮ್ ಈ ತರ ಇರುತ್ತೆ, ಕ್ಯಾಲ್ಕುಲೇಷನ್ ಇರುತ್ತೆ ಸರ್ ಪಂಪಿಂದು. ಅದರ ಆಧಾರದ ಮೇಲೆ ನಾವು ಪಂಪ್ ನ ಸೆಟ್ ಮಾಡ್ತೀವಿ ಸರ್. ಆಮೇಲೆ ಟಿಪ್ಸ್ ಬಗ್ಗೆ ಹೇಳಿ, ಪಂಪ್ ಸೆಟ್ ನ ಒಂದು ಆರೋಗ್ಯವನ್ನ ಕಾಪಾಡಬೇಕು ಅಂದ್ರೆ ಏನು ಮಾಡಬೇಕು, ಏನ್ ಮಾಡಬಾರದು ಸರ್? ಪಂಪ್ ಸೆಟ್ ನ ಆರೋಗ್ಯನ ಕಾಪಾಡ್ಕೋಬೇಕಂದ್ರೆ ಸರ್, ಆಕ್ಚುಲಿ ಹೇಳಬೇಕಂದ್ರೆ ನೀವು ಫಸ್ಟ್ ಪಂಪ್ ಸೆಟ್ ನ ಒಂದು ಸೇಫ್ಟಿ ಬಗ್ಗೆ ವಿಚಾರ ಮಾಡ್ಬೇಕು ಸರ್. ಫಾರ್ ಎಕ್ಸಾಂಪಲ್ ಸರ್, ಇವಾಗ ಫ್ಯೂಸ್ ಇಂದ್ರೆ ಡಿಪಿ ಇಂದ್ರೆ ಡಿವೋ ಸ್ಟಾರ್ಟರ್ ಆದ್ಮೇಲೆ ಪ್ರಿವೆಂಟರ್ ಹಾಕ್ಬೇಕು ಸರ್. ಆಮೇಲೆ ಸಣ್ಣ ಆಟೋ ಪ್ರಿವೆಂಟರ್ ಆಗ್ಬರ್ತಾವ ಸರ್. ಇವಾಗೆಲ್ಲ ಏನಾಗ್ತಾ ಇದೆ ಅಂದ್ರೆ 440 voltage ಅದು ಮಿನಿಮಮ್ ವೋಲ್ಟೇಜ್ ಬೇಕು ಸರ್ ಅಷ್ಟು. ಅದು 3 phase ಸಬ್ಮರ್ಸಿಬಲ್ ಓಡ್ಬೇಕಂದ್ರೆ 440 voltage ಮಿನಿಮಮ್ ಬೇಕು ಸರ್. ಅದಕ್ಕಿಂತ ಕಡಿಮೆ ಬಂದ್ರು ಸುತ್ತ ಅದು ಹಾಳಾಗುತ್ತೆ, ಅದಕ್ಕಿಂತ ಜಾಸ್ತಿ ಬಂದ್ರು ಸುತ್ತ ಅದು ಹಾಳಾಗುತ್ತೆ ಸರ್. ಅದು ಕಡಿಮೆ ಬಂದು ಬಂದಾಗ ಕೂಡ ಜಾಸ್ತಿ ಬಂದಾಗ ಸುತ್ತ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಅದು ಆಟೋ ಪ್ರಿವೆಂಟರ್ ಅಂತ ಬರುತ್ತೆ ಸರ್. ಅದು ಆ ಆಟೋ ಪ್ರಿವೆಂಟರ್ ಗಳನ್ನ ಹಾಕ್ಬೇಕು ಸರ್. ಆಮೇಲೆ ಅದು ಪ್ರಿವೆಂಟ್ ಚೆನ್ನಾಗಿರುತ್ತೋ ಇಲ್ಲ ಅದನ್ನ ಚೆಕ್ ಮಾಡ್ತಾ ಇರ್ಬೇಕು ಸರ್. ಅದರ ಚೆಕ್ ಮಾಡಿ ಮೋಟರ್ ಸೇಫ್ಟಿ ಬಗ್ಗೆ ವಿಚಾರ ಮಾಡಿದ್ರೆ ಸರ್. ಹುಡುಗ ಸಿಡ್ಲಿದ್ದಾಗ ಫ್ಯೂಸ್ ತೆಗಿಬೇಕು ಹಾಗೇನಾದ್ರು ಉಂಟಾ? ಆತರ ಏನಿಲ್ಲ ಸರ್. ಅದಕ್ಕೆ ಗುಡ್ಗು ಸಿಗ್ಲಿ ಅಂದ್ರೆ ಸರ್ RCCB ಅಂತ ಬರುತ್ತೆ ಸರ್, 3 phase RCCB ಅಂತ ಹೇಳಿ ಸಿಡಿಲ್ ಕರೆಂಟ್ ಸೆಟ್ ಇಡ್ಬೇಕಾರ ಅಂತ ಹೇಳಿ. ಸೊ ಆತರ ಹಾಕಿದ್ರೆ ಚೆನ್ನಾಗಿದೆ ಸರ್. ಆತರ ಗುಡ್ಲು ಸಿಡ್ಲಿಗೆ ಬಂದು ವೋಲ್ಟೇಜ್ ಜಾಸ್ತಿ ಬಂತಂದ್ರೆ ಆ ವೋಲ್ಟೇಜ್ ಎಲ್ಲ ತುಂಬಾ ಫ್ಯೂಸ್ ಅದು ಇದು ಫ್ಯೂಸ್ ಇದೆ ಸರ್. RCCB ಹಾಕೋದ್ರಿಂದ ನಿಮ್ದು ಎಲೆಕ್ಟ್ರಿಕಲ್ ಆಲ್ ಎಲೆಕ್ಟ್ರಿಕಲ್ಸ್ ಮನೆ ಆಗ್ಲಿ, ಪಂಪ್ ಸೆಟ್ ಆಗ್ಲಿ, ಅಥವಾ ಒಂದು ಕಂಪನಿನೇ ಆಗ್ಲಿ, ಏನೋ ಇಂಡಸ್ಟ್ರಿನ ಆಗ್ಲಿ, ಮಾಸ್ಕೆಲ್ಲ ಈ ತರ RCCB ಇರೋದ್ರಿಂದ ಅದು ಎಲ್ಲಾನು ಪ್ರಿವೆಂಟ್ ಮಾಡಿ ಸರ್. ಈಗ ಮಲ್ಟಿಪಿನ್ ಸಾಕೆಟ್ ಎಲ್ಲ ಹಾಕ್ತಾರಲ್ಲ ಅದೆಲ್ಲ, ಅದು ಮಲ್ಟಿಪಿನ್ ಸಾಕೆಟ್ ಅದೇ ಅದಕ್ಕೆ ಹತ್ರ ಬೇಕಾಗುತ್ತೆ ಆತರ ಹಾಕ್ತಾರೆ ಸರ್. ಆಕ್ಚುಲಿ 6 to 16 amps ಸಾಕೆಟ್ ಯೂಸ್ ಮಾಡ್ತಾರೆ. ಅದ್ರದ್ದು ಒಂದು ಇದ್ರ ಆಧಾರದ ಮೇಲೆ ಮಾಡ್ಬೇಕಾಗುತ್ತೆ ಸ್ವಂತ. ಅದು ಅದೊಂದು ಎಲೆಕ್ಟ್ರಿಕಲ್ ಪ್ರಾಡಕ್ಟ್ ನ ನೀವು ಯೂಸ್ ಮಾಡ್ತಾ ಇದೀರಾ ಅಂದ್ರೆ ಅದ್ರ ಬಗ್ಗೆ ಅದ್ರ ಪ್ಯಾರಾಮೀಟರ್ಸ್ ಬಗ್ಗೆ ತಿಳ್ಕೊಂಡು ಅದಕ್ಕೆ ಬೇಕಾದಂತ ಸೇಫ್ಟಿ ಮೆಜರ್ಮೆಂಟ್ ತಗೊಂಡು ಅದಾದ್ಮೇಲೆ ಎಲ್ಲಾ ತರದ ಅದ್ರದ್ದು ಫ್ಯೂಚರ್ಸ್ ನ ಚೆಕ್ ಮಾಡ್ಬಿಟ್ಟು ಅದಕ್ಕೆ ಬೇಕಾದಂತ ಏನ್ ಪ್ರಿವೆಂಟರ್ಸ್ ಇರ್ತವೆ, ಏನ್ ಸೇಫ್ಟಿ ಇರ್ತಾವೆ, ಅದ ಅಟ್ಯಾಚ್ಮೆಂಟ್ ಮಾಡಿದ್ರೆ ಲಾಂಗ್ ಲೈಫ್ 10 to 15 years 20 years 30 years ಮಟ್ಟ ನಿಮ್ಗೆ ಯಾವ ತರ ಪ್ರಾಬ್ಲಮ್ ಮಾಡೋದಿಲ್ಲ ಸರ್. ಒಟ್ಟಿನಲ್ಲಿ ಯುವಕ ಯುವತಿಯರಿಗೆ ನೀವು ಸ್ವ ಉದ್ಯೋಗದ ಬಗ್ಗೆ ಏನ್ ಹೇಳಬೇಕು ಬಯಸ್ತೀರಿ? ಸ್ವ ಉದ್ಯೋಗದ ಬಗ್ಗೆ ಸರ್, ಇವಾಗೆಲ್ಲ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಸರ್, ಜಾಬ್ ಸಿಗ್ತಾ ಇಲ್ಲ. ನಮ್ಗೂ ಕೂಡ ಜಾಬ್ ಮಾಡ್ತಿದ್ದೆ ಸರ್ ಬೆಂಗಳೂರು ಒಳಗಡೆ. ಅದಾದ್ಮೇಲೆ ಲಾಕ್ಡೌನ್ ಆಯ್ತು ಸರ್. ಲಾಕ್ಡೌನ್ ಆಗಿ 2 years ಮನೆಯೊಳಗೆ ಕುತ್ಕೊಂಡೆ ಸರ್. ಅವಾಗ ನನ್ನ ಸಣ್ಣ ಪುಟ್ಟ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಿದ್ದೆ, ರಿವೈಂಡಿಂಗ್ ಕಲ್ತಿರ್ಕಿಲ್ಲ ನಾನು. ಅವಾಗ ಒಂದ್ ತಲೆ ಬಂದು ಸರ್, ಇಲ್ಲ ನಾನು ಏನಾದ್ರೂ ಕಲಿಬೇಕು, ಏನಾದ್ರೂ ಒಂದು ಸ್ಕಿಲ್ ನ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಏನೋ ನಾನು ಸ್ಟಾರ್ಟ್ ಮಾಡ್ಬೇಕು, ಏನಾದ್ರು ಒಂದು ಸ್ಟಾರ್ಟ್ಅಪ್ ಮಾಡ್ಬೇಕು ಅಂತ ಹೇಳಿ ವಿಚಾರ ಮಾಡಿ. ನಮ್ಮ ಸಂಸ್ಥೆ ಹತ್ರ ಅಲ್ಲ ಸರ್, ಇದೇ ಊರಿರೋದ್ರಿಂದ ಸಂಸ್ಥೆ ತುಂಬಾ ಹತ್ರ. ಸೊ ಅದಕ್ಕೋಸ್ಕರ ಬಂದು ಇಲ್ಲೆಲ್ಲ ವಿಚಾರಿಸಿ, ಇಲ್ಲ ನಾನು ಮೋಟರ್ ರಿವೈಂಡಿಂಗ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತೆಲ್ಲ ವಿಚಾರ ಮಾಡಿ. ಸೊ ಮಾಡಿದ್ರೆ ಅದೇ ಮಾಡೋದು ಅಂತ ಹೇಳಿ ನಾನು ಅದಕ್ಕೋಸ್ಕರನೇ 4 months ವೇಟ್ ಮಾಡಿದೆ ಸರ್, ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ 4 months ವೇಟ್ ಮಾಡಿ. ಅದಾದ್ಮೇಲೆ ಬ್ಯಾಚ್ ಸ್ಟಾರ್ಟ್ ಆದ್ಮೇಲೆ ಒಳ್ಳೆ ಟೀಚಿಂಗ್ ಇದೆ ಸರ್, ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ, ಒಳ್ಳೇದು ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಚಲೋ ಹೇಳ್ಕೊಡ್ತಾರೆ ಸರ್. ಅಲ್ಲಿ ಕಲಿತು ಇವಾಗ ಈಗ ಈ ತರ ಆಗಿದೆ ಸರ್. ಮಾಡಿದ್ರೆ ಉಳಿದವರು ಕೂಡ ಕಲೀರಿ ಅಂತ ಹೇಳ್ತಾ ಇದ್ದಾರೆ. ಹಾ ಸರ್, ಕಲೀರಿ ಸರ್. ಆಕ್ಚುಲಿ ಸರ್ ಏನಾದ್ರೂ ಒಂದು ಸ್ಕಿಲ್ ಇದ್ರೆ ಸರ್, ಇವತ್ತಿನ ದಿನದೊಳಗೆ ಒಂದು ಒಳ್ಳೆ ಸ್ಕಿಲ್ ಇದ್ರೆ ನೀವು ಏನಾದ್ರೂ ಅರ್ನ್ ಮಾಡಬಹುದು ಸರ್. ವಿತೌಟ್ ಸ್ಕಿಲ್ ಏನೋ ಅರ್ನ್ ಮಾಡಕ್ ಸಾಧ್ಯನೇ ಇಲ್ಲ ಸರ್. ಅಂದ್ರೆ ಕೆಲಸ ಮಾಡಬಹುದು, ಆದ್ರೆ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ತರಬೇತಿ ಬೇಕು ಸರ್. ಸ್ಕಿಲ್ ಇಸ್ ಮೋರ್ ಇಂಪಾರ್ಟೆಂಟ್ ಸರ್. ಬಹಳ ಸಂತೋಷ ಆಕಾಶ್ ರಾಮದಾಸ್, ಪೋಪ್ಲೇವರೇ. ಸ್ವಉದ್ಯೋಗವನ್ನ ಕೈಗೊಂಡಿದ್ರೆ, ಅದರಲ್ಲೂ ವಿಶೇಷವಾಗಿ ಮೋಟಾರ್ ರಿವೈಂಡಿಂಗ್ ಅನ್ನುವಂತಹ ಒಂದು ಉದ್ಯೋಗವನ್ನ ಕೈಗೊಂಡು ನೀವು ಸ್ವಉದ್ಯೋಗವನ್ನ ಮಾಡುವುದರ ಜೊತೆಗೆ ಒಂದಷ್ಟು ಜನರಿಗೆ ಕೂಡ ಉದ್ಯೋಗವನ್ನು ಒದಗಿಸಿದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೂ ಸ್ವಉದ್ಯೋಗವಾಗಿ ಮೋಟಾರ್ ರಿವೈಂಡಿಂಗ್ ಕಾರ್ಯವನ್ನ ನಿರ್ವಹಿಸುತ್ತಿರುವ ಹಳಿಯಾಳ ತಾಲೂಕಿನ ಆಕಾಶ್ ರಾಮದಾಸ್ ಪೋಪಳೆ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದಿರಿ. ಇದುವರೆಗೂ ಕೃಷಿಯೋದ್ಯಮ ಸ್ವ ಉದ್ಯೋಗ ಸಾಧಕರೊಂದಿಗೆ ಮಾತುಕತೆ ಪ್ರಸಾರವಾಯಿತು. ಕಿಸಾನ್ ಮಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೃಷಿ ಮಾಹಿತಿ. ನೈಸರ್ಗಿಕ ಕೃಷಿ ಅಥವಾ ಶೂನ್ಯ ಬಂಡವಾಳ ಕೃಷಿ ಎಂದರೆ ದುಡ್ಡು ಖರ್ಚು ಮಾಡದೆ ಬೆಳೆ ಬೆಳೆಯುವುದು. ಇದಕ್ಕೆ ರಸಗೊಬ್ಬರ ಕೀಟನಾಶಕದ ಅವಶ್ಯಕತೆ ಇಲ್ಲ. ಕೊಟ್ಟಿಗೆಯಲ್ಲಿ ಒಂದು ದೇಸಿ ಆಕಳು ಇದ್ದರೆ ಸಾಕು. ಯಾವುದೇ ಖರ್ಚಿಲ್ಲದೆ ನೈಸರ್ಗಿಕ ಕೃಷಿ ಮಾಡಬಹುದು. ಸ್ಥಳೀಯ ಹಾಗೂ ನೈಸರ್ಗಿಕವಾಗಿ ದೊರೆಯುವ ವಸ್ತುಗಳನ್ನು ಬಳಕೆ ಮಾಡಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪಾದನೆ ಪಡೆಯುವ ಸುಲಭ ಮಾರ್ಗ. ಈ ನೈಸರ್ಗಿಕ ಕೃಷಿಯಲ್ಲಿ 4 ಮೂಲ ತತ್ವಗಳಿವೆ: ಬೀಜಾಮೃತ, ಜೀವಾಮೃತ, ಬೆಳೆಗಳ ಹೊದಿಕೆ ಹಾಗೂ ಆರ್ದ್ರತೆ. ಬೀಜಾಮೃತವು ದೇಸಿ ಹಸುವಿನ ಸೆಗಣಿ ಹಾಗೂ ಗೋಮೂತ್ರ ಆಧಾರಿತ ಬೀಜೋಪಚಾರವಾಗಿದೆ. ಬೀಜಾಮೃತವನ್ನ ತಯಾರಿಸಲು ಪ್ಲಾಸ್ಟಿಕ್ ಡ್ರಮ್ ಅಥವಾ ಸಿಮೆಂಟ್ ತೊಟ್ಟಿಯನ್ನ ಬಳಸಬಹುದು. ಇದಕ್ಕಾಗಿ 50 ಲೀಟರ್ ನೀರು, 5 ಕಿಲೋಗ್ರಾಂ ಹಸುವಿನ ಸೆಗಣಿ, 5 ಲೀಟರ್ ಗೋಮೂತ್ರ ಹಾಗೂ 50 ಗ್ರಾಂ ಸುಣ್ಣ ಬೇಕಾಗುತ್ತೆ. ಬೀಜಾಮೃತವನ್ನ ಬಿತ್ತನೆಯ ಒಂದು ದಿನ ಮುಂಚಿತವಾಗಿ ತಯಾರಿಸಬೇಕು. 5 ಕಿಲೋಗ್ರಾಂ ಸೆಗಣಿಯನ್ನ ತೆಳುವಾದ ಹತ್ತಿ ಬಟ್ಟೆಯಲ್ಲಿ ಕಟ್ಟಿ 50 ಲೀಟರ್ ನೀರಿರುವ ಪ್ಲಾಸ್ಟಿಕ್ ಡ್ರಮ್ನ ಮಧ್ಯದಲ್ಲಿ ಮುಳುಗಿಸುವಂತೆ ತೂಗು ಹಾಕಬೇಕು. ಜೊತೆಗೆ ಒಂದು ಪ್ಲಾಸ್ಟಿಕ್ ಪಾತ್ರೆಯಲ್ಲಿ 50 ಗ್ರಾಂ ಸುಣ್ಣವನ್ನ 1 ಲೀಟರ್ ನೀರಿನಲ್ಲಿ ಕರಗಿಸಬೇಕು. ಬಿತ್ತನೆಯ ದಿನ ಬೆಳಗಿನ 6 ಗಂಟೆ ಸುಮಾರಿಗೆ ಸೆಗಣಿ ಗಂಟನ್ನು ಬಿಚ್ಚದೆ ನೀರಿನಲ್ಲಿ ಚೆನ್ನಾಗಿ 5-6 ಬಾರಿ ಕುಲುಕಿಸಿ ಹಿಂಡಬೇಕು. ನಂತರ ಸುಣ್ಣದ ತಿಳಿಯನ್ನ ಈ ಸೆಗಣಿ ನೀರಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ಇದಾದ ನಂತರ 5 ಲೀಟರ್ ಗೋಮೂತ್ರವನ್ನ ಇದಕ್ಕೆ ಮಿಶ್ರಣ ಮಾಡಬೇಕು. ಬೀಜಗಳನ್ನು ಬೀಜಾಮೃತದಲ್ಲಿ 5 ನಿಮಿಷ ಮುಳುಗಿಸಿದರೆ ಸಾಕು. ಹೀಗೆ ಬೀಜೋಪಚಾರ ಆದ ಬೀಜಗಳನ್ನು ತೇವ ಆರುವವರೆಗೆ ನೆರಳಿನಲ್ಲಿ ಪ್ಲಾಸ್ಟಿಕ್ ಹಾಳೆಯ ಮೇಲೆ ಹರಡಿ ಒಣಗಿಸಬೇಕು. ನಾಟಿ ಮಾಡುವ ಬೆಳೆಗಳಿಗೆ ಅವುಗಳ ಸಸಿಗಳ ಬೇರುಗಳನ್ನು ಮಾತ್ರ ಬೀಜಾಮೃತದಲ್ಲಿ ಅದ್ದಬೇಕು. ಈ ರೀತಿ ಬೀಜಗಳನ್ನು ಬೀಜೋಪಚಾರ ಮಾಡೋದ್ರಿಂದ ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿ ಹಾಗೂ ಔಷಧೀಯ ಗುಣಗಳನ್ನು ಹೊಂದುತ್ತವೆ. ಇದರಲ್ಲಿರುವ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು ಬೀಜಗಳ ಉತ್ತಮ ಮೊಳಕೆಗೆ ಹಾಗೂ ಅವುಗಳ ಆರೋಗ್ಯಕರ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಅದಲ್ಲದೆ ಬೀಜಗಳನ್ನು ರೋಗ ಹಾಗೂ ಕೀಟಗಳ ಹಾವಳಿಯಿಂದ ಕಾಪಾಡುತ್ತೆ. ಸುಣ್ಣ ಹಾಕುವ ಉದ್ದೇಶವೇನೆಂದರೆ ಇದು ಬೀಜಾಮೃತದ ರಸಸಾರದ ಮಟ್ಟವನ್ನು ಕಾಪಾಡಲು ಸಹಾಯ ಮಾಡುತ್ತೆ. ಇನ್ನು ಜೀವಾಮೃತವೆಂದರೆ ಬೆಳೆಗಳಿಗೆ ಹೊಸ ಜೀವವನ್ನು, ಚೈತನ್ಯವನ್ನು ತುಂಬುವ ಸಾಮಗ್ರಿ ಎಂಬುದು. ಇದು ಸಹ ಬೀಜಾಮೃತದಂತೆ ಕೆಲಸ ಮಾಡುತ್ತೆ. ಹಸುವಿನ ಸೆಗಣಿ ಮತ್ತು ಗಂಜಲಗಳನ್ನು ಕೇವಲ ಸಾವಯವ ತ್ಯಾಜ್ಯ ವಸ್ತುಗಳಾಗಿರದೆ ಸೂಕ್ಷ್ಮ ಜೀವಾಣುಗಳ ಸಮುಚ್ಚಯವಾಗಿರುತ್ತೆ. ಈ ಜೀವಾಣುಗಳು ಮಣ್ಣಿನಲ್ಲಿರುವ ಪೋಷಕಾಂಶಗಳು ಮತ್ತು ಸಸ್ಯ ಬೇರು ಸಮೂಹಗಳ ನಡುವೆ ವಾಹಕವಾಗಿ ಕಾರ್ಯನಿರ್ವಹಿಸುತ್ತೆ. ಯಾವುದೇ ಒಂದು ಬೆಳೆಯನ್ನು ಬೆಳೆಯಲು ಅಸಂಖ್ಯಾತ ಜೀವಾಣುಗಳ ಅಗತ್ಯವಿರುತ್ತೆ. ಸೆಗಣಿಯಲ್ಲಿ ಬೆಳವಣಿಗೆಗೆ ಪೋಷಕಾಂಶಗಳನ್ನು ಸರಬರಾಜು ಮಾಡಲು ನೆರವಾಗುವ ರಂಜಕಾಂಶವನ್ನು ಕರಗಿಸುವ ಅಣುಜೀವಿಗಳು, ಬ್ಯಾಸಿಲಸ್, ಮೈಕೋರೈಸಾ ಸೇರಿದಂತೆ ಅಸಂಖ್ಯಾತ ಜೀವಾಣುಗಳಿರುತ್ತೆ. ಜೀವಾಮೃತದಲ್ಲಿ ಘನ ಮತ್ತು ದ್ರವ ಜೀವಾಮೃತವೆಂಬ ಎರಡು ವಿಧಗಳಿವೆ. ಇದನ್ನು ನೀರಾವರಿ ಆಸರೆಯಲ್ಲಿನ ಬೆಳೆಗಳಿಗೆ ಒದಗಿಸುವುದು ಲಾಭದಾಯಕ. ದ್ರವ ಜೀವಾಮೃತವನ್ನು ನೀರಿನ ಜೊತೆ ಬೆರೆಸಿ ಬಿಡಬಹುದು. ಟೊಮೆಟೊ, ಮೆಣಸಿನಕಾಯಿ ಮುಂತಾದ ಬೆಳೆಗಳಿಗೆ ದ್ರವ ರೂಪದ ಜೀವಾಮೃತ ಲಾಭದಾಯಕ. ಇದನ್ನ ತಯಾರಿಸಬೇಕಾಗಿದ್ರೆ 250 ಲೀಟರ್ ಪ್ಲಾಸ್ಟಿಕ್ ಡ್ರಮ್, 200 ಲೀಟರ್ ನೀರು, 10 ಕಿಲೋಗ್ರಾಂ ದೇಸಿ ಹಸುವಿನ ಸೆಗಣಿ, 5-10 ಲೀಟರ್ ಗೋಮೂತ್ರ, 2 ಕಿಲೋಗ್ರಾಂ ಕಪ್ಪು ಬೆಲ್ಲ ಅಥವಾ 4 ಲೀಟರ್ ತಾಜಾ ಕಬ್ಬಿನ ಹಾಲು, 2 ಕಿಲೋಗ್ರಾಂ ದ್ವಿದಳ ಧಾನ್ಯಗಳ ಹಿಟ್ಟು, 1 ಹಿಡಿ ಬದುವಿನ ಮಣ್ಣು. ನೆರಳಿನಲ್ಲಿಟ್ಟ ಪ್ಲಾಸ್ಟಿಕ್ ಡ್ರಮ್ನಲ್ಲಿ 200 ಲೀಟರ್ ನೀರಿನ ಜೊತೆಗೆ 10 ಕಿಲೋಗ್ರಾಂ ಸೆಗಣಿ, 5-10 ಲೀಟರ್ ಗೋಮೂತ್ರ ಸೇರಿಸಿ ಮಿಶ್ರಣ ಮಾಡಬೇಕು. ನಂತರ 2 ಕಿಲೋಗ್ರಾಂ ಕಪ್ಪು ಬೆಲ್ಲ ಅಥವಾ 4 ಲೀಟರ್ ತಾಜಾ ಕಬ್ಬಿನ ಹಾಲು, 2 ಕಿಲೋಗ್ರಾಂ ದ್ವಿದಳ ಧಾನ್ಯದ ಹಿಟ್ಟು ಹಾಗೂ 1 ಹಿಡಿ ಬದುವಿನ ಮಣ್ಣನ್ನು ಹಾಕಿ ಸರಿಯಾಗಿ ಮಿಶ್ರಣ ಮಾಡಿ ದಿನಕ್ಕೆ 3 ಬಾರಿ ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಮಿಶ್ರಣವನ್ನು ಕೋಲಿನಿಂದ ಪ್ರದಕ್ಷಿಣಾಕಾರವಾಗಿ ತಿರುವಿ ಹಾಕ್ತಾ ಇರಬೇಕು. ಹೀಗೆ ತಯಾರಿಸಿದ ಜೀವಾಮೃತವು ಸುಮಾರು 2-7 ದಿನಗಳಲ್ಲಿ ಬಳಕೆಗೆ ಸಿದ್ಧವಾಗುತ್ತೆ. ಈ ಸಿದ್ಧಗೊಳಿಸಿದ ಜೀವಾಮೃತವನ್ನು 2-7 ದಿನಗಳ ಒಳಗೆ ತೇವಾಂಶವಿರುವ ಭೂಮಿಗೆ ಸಿಂಪಡಿಸುವುದು ಸೂಕ್ತ. ಪ್ರತಿ ಎಕರೆಗೆ 20 ಲೀಟರ್ ಜೀವಾಮೃತವನ್ನ ತಿಂಗಳಿಗೆ 2 ಬಾರಿ ನೀರಾವರಿ ಮುಖಾಂತರ ಅಥವಾ ನೇರವಾಗಿ ಬೆಳೆಗಳಿಗೆ ಸಿಂಪಡಣೆ ಮಾಡಬಹುದು. ಸಿಂಪಡಣೆ ಮಾಡುವಲ್ಲಿ ಜೀವಾಮೃತವನ್ನ 10% ಪ್ರಮಾಣದಲ್ಲಿ ಬಳಸಬೇಕು. ಹನಿ ನೀರಾವರಿ ಪದ್ಧತಿ ಅಳವಡಿಸಿದಲ್ಲಿ ಪ್ರತಿ ಎಕರೆಗೆ 200 ಲೀಟರ್ ಸೋಸಿದ ಜೀವಾಮೃತವನ್ನ ತಿಂಗಳಿಗೆ 2 ಬಾರಿ ಉಪಯೋಗಿಸಬೇಕು. ಬಹುವಾರ್ಷಿಕ ಬೆಳೆಗಳಿಗೆ ಪ್ರತಿ ಗಿಡದ ಬುಡಕ್ಕೆ 1 ಲೀಟರಿನಂತೆ ತಿಂಗಳಿಗೆ 2 ಬಾರಿ ಬಳಸಬೇಕು. ಇನ್ನು ಘನ ಜೀವಾಮೃತದಲ್ಲಿ ಜೀವಾಣುಗಳು ಸುಪ್ತಾವಸ್ಥೆಯಲ್ಲಿದ್ದು ತಂಪು ಲಭಿಸಿದ ಕೂಡಲೇ ಕಾರ್ಯಪ್ರವೃತ್ತಗೊಳ್ಳುತ್ತವೆ. ಮಳೆ ಆಸರೆಯಲ್ಲಿನ ಅಲ್ಪಾವಧಿ ಬೆಳೆಗಳಿಗೆ ಘನ ಜೀವಾಮೃತದ ಅವಶ್ಯಕತೆ ಬಹಳಷ್ಟಿದೆ. ಇದನ್ನು ತಯಾರಿಸಲು 100 ಕಿಲೋಗ್ರಾಂ ದೇಸಿ ಹಸುವಿನ ಸೆಗಣಿ, 2 ಕಿಲೋಗ್ರಾಂ ಬೆಲ್ಲ, 2 ಕಿಲೋಗ್ರಾಂ ದ್ವಿದಳ ಧಾನ್ಯಗಳ ಹಿಟ್ಟು ಹಾಗೂ 1 ಹಿಡಿ ಬದುವಿನ ಮಣ್ಣನ್ನು ಸ್ವಲ್ಪ ಗೋಮೂತ್ರವನ್ನ ಚಿಮುಕಿಸಿ ಸರಿಯಾಗಿ ಮಿಶ್ರಣ ಮಾಡಬೇಕು. ನಂತರ ನೆರಳಿನಲ್ಲಿ ತೆಳುವಾಗಿ ಹರಡಿ ಒಣಗಿಸಬೇಕು. ಒಣಗಿದ ನಂತರ ಕೈಯಿಂದ ಪುಡಿ ಮಾಡಿ 100 ಕಿಲೋಗ್ರಾಂ ತಿಪ್ಪೆ ಗೊಬ್ಬರದ ಜೊತೆಗೆ 10 ಕಿಲೋಗ್ರಾಂ ಘನ ಜೀವಾಮೃತವನ್ನ ಮಿಶ್ರಣ ಮಾಡಿ ಬೆಳೆಗಳಿಗೆ ಒದಗಿಸಬೇಕು. ಇನ್ನು ಬೆಳೆಗಳಿಗೆ ಹೊದಿಕೆ, ಇದನ್ನು ಮುಚ್ಚಿಗೆ ಅಂತಲೂ ಕರೆಯುತ್ತಾರೆ. ಬೆಳೆ ಸಾಲುಗಳ ನಡುವೆ ಹಾಗೂ ಗಿಡಮರಗಳ ಬುಡದ ಪಾತಿಗಳ ಅಗಲಕ್ಕೆ ಜೈವಿಕವಾಗಿ ಶಿಥಿಲಗೊಳ್ಳುವ ಸಾವಯವ ತ್ಯಾಜ್ಯ ವಸ್ತುಗಳನ್ನು ಮಂದವಾಗಿ ಹರಡಿದಲ್ಲಿ ಮಣ್ಣು ಬಹುಕಾಲ ಹಸಿಯಾಗಿ ಉಳಿಯುತ್ತೆ. ಮಳೆಯಾದಾಗ ಮೇಲ್ಮಣ್ಣು ಕೊಚ್ಚಿ ನಷ್ಟವಾಗುವುದಿಲ್ಲ, ಕಳೆಗಳು ಅಷ್ಟಾಗಿ ಪೀಡಿಸೋದಿಲ್ಲ ಹಾಗೂ ಅವು ಬಹು ನಿಧಾನವಾಗಿ ಕೊಳೆತು ಗೊಬ್ಬರವಾಗುತ್ತೆ. ಇವೆಲ್ಲದಕ್ಕೂ ಮಿಗಿಲಾಗಿ ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳು ಹಾಗೂ ಎರೆಹುಳುಗಳು ಅಸಂಖ್ಯಾತವಾಗಿ ವೃದ್ಧಿ ಹೊಂದುತ್ತವೆ. ಮಣ್ಣಿನ ಉಷ್ಣತೆ ಒಂದೇ ತೆರನಾಗಿರುತ್ತೆ. ಈ ಮುಚ್ಚಿಗೆಯಲ್ಲಿ 3 ತರಹದ ವಿಧಗಳಿವೆ: ಮಣ್ಣಿನ ಹೊದಿಕೆ, ಒಣ ಹೊದಿಕೆ ಹಾಗೂ ಜೀವಂತ ಹೊದಿಕೆ. ಮಣ್ಣಿನ ಹೊದಿಕೆಯನ್ನ ಸಾಯಿಲ್ ಮಲ್ಚಿಂಗ್ ಎನ್ನುತ್ತಾರೆ. ಮಣ್ಣಿನ ಹೊದಿಕೆ ಎಂದರೆ ಮೇಲ್ಮಣ್ಣನ್ನು ಸಡಿಲಗೊಳಿಸುವುದು ಅಥವಾ ಪುಡಿ ಮಣ್ಣನ್ನು ಹರಡೋದು. ಮಣ್ಣಿನ ಹೊದಿಕೆ ಮಾಡೋದ್ರಿಂದ ಮಣ್ಣಿನ ಒಳಪದರಗಳಲ್ಲಿ ತೇವಾಂಶ ಹೆಚ್ಚು ಕಾಲ ಇದ್ದು ಬೆಳೆಗಳಿಗೆ ಪೂರೈಕೆಯಾಗುತ್ತದಲ್ಲದೆ ಕಳೆಗಳ ಪ್ರಮಾಣ ಕಡಿಮೆಯಾಗುತ್ತೆ. ತೋಟಗಾರಿಕೆ ಬೆಳೆಗಳ ಸಾಲುಗಳ ನಡುವೆ ಮಣ್ಣಿನ ಹೊದಿಕೆ ಬಹಳ ಉಪಯುಕ್ತ. ಕೃಷಿ ಮಾಹಿತಿ ಕೇಳುತ್ತಿರಿ. ಇದಾಗಿತ್ತು ಇಂದಿನ